ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ ಹೈ. ಅಬ್ ಸೂಖಾ ಪಡೇ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ಕೋವಿಡ್ 19 ಸೋಂಕಿನಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದೀರಾ? ಹಾಗಿದ್ದರೆ ಆರೈಕೆದಾರರು ಪೂರ್ಣ ಕಾಲಾವಧಿಯಲ್ಲಿ ವೈದ್ಯರ ಸಂಪರ್ಕದಲ್ಲಿರಬೇಕು. ಉಸಿರಾಟದ ತೊಂದರೆ, ಎದೆ ಬಡಿತ ಹೆಚ್ಚಾಗುವುದು, ಆಮ್ಲಜನಕದ ಪ್ರಮಾಣ ಶೇಕಡ 94ಕ್ಕಿಂತ ಕಡಿಮೆ ಇದ್ದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲಾಗಬೇಕು. ಕೋವಿಡ್ 19 ಸೋಂಕಿನಿಂದ ಪಾರಾಗಲು ಮಾಸ್ಕ್ ಧರಿಸಿ, ದೈಹಿಕ ಅಂತರ ಕಾಪಾಡಿ, ಕೈಗಳ ಸ್ವಚ್ಛತೆ ಕಾಪಾಡಿ. ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಸರ್ಕಾರದ ಸೂಚನೆಗಳನ್ನು ತಪ್ಪದೇ ಪಾಲಿಸಿ. ಕೋವಿಡ್ 19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1440 ಅಥವಾ 1044ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಸಮಗ್ರ ಕೃಷಿಯ ಅನುಭವ ಕುರಿತು ಮಂಡ್ಯ ತಾಲೂಕು ಬಸರಾಳು ಹೋಬಳಿ ಬಿದರಕಟ್ಟೆಯ ಪ್ರಗತಿಪರ ಕೃಷಿಕ ಬಿವಿ ರಾಜೇಗೌಡ ಅವರೊಂದಿಗಿನ ಸಂದರ್ಶನವನ್ನು ಈಗ ಆಲಿಸಲಿದ್ದೀರಿ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಂಡ್ಯ ತಾಲೂಕು ಬಸರಾಳು ಹೋಬಳಿ ಬಿದಿರುಕಟ್ಟೆಯಲ್ಲಿ ಕೃಷಿ ಮಾಡ್ತಿರುವಂತಹ ಬಿ ವಿ ರಾಜೇಗೌಡ ಅವರು. ರಾಜೇಗೌಡ ಅವರು ಬಿ ಎ ಪದವೀಧರರು. ಕೃಷಿ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಬೇರೆ ಉದ್ಯೋಗಗಳಲ್ಲೂ ಸಹ ಪ್ರಯತ್ನ ಪಟ್ಟು ಕೊನೆಗೆ ಕೃಷಿಯಲ್ಲೇ ನಾನು ಬದುಕನ್ನು ಕಂಡುಕೊಳ್ತೀನಿ ಅನ್ನೋ ಒಂದು ದೃಢ ವಿಶ್ವಾಸದಿಂದ ಕೃಷಿಯಲ್ಲಿ ತೊಡಗಿದ್ದಾರೆ. ಇರುವಂತಹ 4 ಎಕರೆ ಪ್ರದೇಶದಲ್ಲಿ 1 ಎಕರೆ ಸಂಪೂರ್ಣವಾಗಿ ಅರಣ್ಯ ಕೃಷಿಗೆ ಮೀಸಲಾಗಿಟ್ಟಿದ್ದಾರೆ. ಉಳಿದಂತಹ 2.5 ಎಕರೆ ಪ್ರದೇಶದಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅನುಸರಿಸಿ ಇವರು ಭತ್ತ ಬೆಳೀತಾರೆ. ಹೂವಿನ ಬೇಸಾಯವನ್ನು ನಿರಂತರವಾಗಿ ಮಾಡ್ತಾಯಿದ್ದಾರೆ. ತರಕಾರಿಗಳನ್ನು ಬೆಳೀತಾರೆ. ತೆಂಗಿನ ಮರಗಳ ಪೋಷಣೆ ಮಾಡ್ತಾಯಿದ್ದಾರೆ. ಕೃಷಿ ಮಾರುಕಟ್ಟೆಗೆ ತಮ್ಮದೇ ಆದ ಒಂದು ವ್ಯಾಖ್ಯಾನವನ್ನು ಅವರು ಕೊಟ್ಕೊಂಡಿದ್ದಾರೆ. ಅವ್ರದ್ದೇ ಆದ ಒಂದು ಮಾರುಕಟ್ಟೆಯನ್ನು ಮಾಡಿಕೊಂಡು ನಿರಂತರವಾಗಿ ಕೃಷಿಯನ್ನು ನಂಬಿ ಆರಾಮವಾಗಿ ಬದುಕಬಹುದು ಅನ್ನೋ ಒಂದು ವಿಶ್ವಾಸದಿಂದ ಅವರು ಮಾತಾಡ್ತಾ ಇದ್ದಾರೆ. ನಮಸ್ಕಾರ ರಾಜೇಗೌಡ್ರೆ. ನಮಸ್ಕಾರ ಸರ್. ಬಿ ಎ ತನಕ ವ್ಯಾಸಂಗ ಮಾಡಿದ್ರಿ? ಹೌದು ಸರ್, ನಾನು ಬಿ ಎ 21 ವರ್ಷ ಒಗೆಯ ಗಂಟ ವ್ಯವಸಾಯದ ಬಗ್ಗೆ, ಯಾಕೆ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದವ್ರು ನಾವು. ವ್ಯವಸಾಯ ಚೆನ್ನಾಗಿ ಗೊತ್ತಿತ್ತು. ವ್ಯವಸಾಯ ಗೊತ್ತಿದ್ರು ವ್ಯವಸಾಯ ಬೇಡ ಅಂದ್ಬಿಟ್ಟು ಪಟ್ಟಣದ ಕಡೆ ವಾಲ್ದು. 21 ವರ್ಷಕ್ಕೆ ನಾವು ಪದವಿ ಮುಗಿಸ್ಕೊಂಡು ಬೆಂಗಳೂರು ಹೊರಟರು. ಕನಿಷ್ಠ 10 ವರ್ಷದಲ್ಲಿ ನನಗೆ 10 ವರ್ಷ 9 ವರ್ಷ ನಾನು ಬೆಂಗಳೂರಲ್ಲಿದ್ದೆ. ಅಲ್ಲಿಗೆ ಗೊತ್ತಾಯ್ತು ಹುಟ್ಟ ಊರ ಗುಣ ಏನು, ಹೊರಗಡೆ ಗುಣ ಏನು, ದೂರದ ಬೆಟ್ಟ ಯಾವತ್ತಿದ್ರು ನನಗೇನೋ ಪರಿಸ್ಥಿತಿ ಇಲ್ಲಿ. ನಾನು 9 ವರ್ಷದಲ್ಲಿ ಸಿಟಿ ಜೀವನ ನನಗೆ ಬೇಡ ಅನ್ಸುತ್ತೆ. ಬೆಂಗಳೂರಲ್ಲಿ ಏನೆಲ್ಲ ಕೆಲಸಗಳು ಮಾಡಿದ್ರೆ ಒಂದ್ 2 ನಿಮಿಷದಲ್ಲಿ ಅದೆಲ್ಲ ಹೇಳ್ಬಿಡಿ ಸರ್. ಬೆಂಗಳೂರಲ್ಲಿ ನಾನು ಹೋದಾಗ ನನ್ನವ್ರ ಮನೆಗೆ ಅಂತ ನಾನು ಯಾರ ಹತ್ರನೂ ಹೋಗ್ಲಿಲ್ಲ. ಫಸ್ಟ್ ಹೋಟ್ಲಿಗೆ ಸೇರ್ಕೊಂಡೆ. ಹೋಟ್ಲಿಗೆ ಸೇರಿಸ್ಕೊಂಡೆ. ನಾನು ಪದವಿ ಮಾಡಿದ್ರು ನನಗೆ ಸಿಕ್ಕದ ಕೆಲಸ ಕೆಳಮಟ್ಟದ ಕೆಲಸನೇ ಸಿಕ್ತು, ಅಂತ ಹೇಳ್ಕಡೆ ಕೆಲಸ ಸಿಗ್ಲಿಲ್ಲ. ಸ್ವಲ್ಪ ದಿನ ಅಲ್ಲಿ ನಾನು ಸೂಪರ್ ಇದಾಕೊಂಡೆ, ಸಪ್ಲೈರ್ ಮಾಡಿದೆ, ಆಮೇಲೆ ಬಾರ್ ಕ್ಯಾಶಿಯರ್ ಆದೆ. ಹಂಗೆ ಮಾಡ್ಕೊಂಡು ಮಾಡ್ಕೊಂಡು ನನಗೆ ಪಟ್ಟಣ ಜೀವನನೇ ಬೇಜಾರಾಗ್ಬಿಡ್ತು. ಸಂಪಾದನೆ ಇತ್ತು, ಸಂಪಾದನೆಗೆ ಮೋಸ ಇರಲಿಲ್ಲ. ಸಂಪಾದನೆ ಇದ್ರು 12 ಗಂಟೆ ರಾತ್ರಿ 1 ಗಂಟೆ ಆಗೋದು ಊಟ ಮಾಡೋದು. ಜೀವನ ಅಂದ್ರೆ ಇಷ್ಟೇನ? ಯಾಕೆ ನಾವೆಲ್ಲ ಬರೀ ಫಸ್ಟ್ ಏನ್ ಅನ್ಕೊಂಡು ಬೆಂಗಳೂರು ಅಂದ್ರೆ ಅಯ್ಯೋ ಒಳ್ಳೆ ಸುಟ್ಟು ಪುಟ್ಟಾಗೆ ಬಂದ್ಬಿಡ್ತಾರೆ ಊರಿಗೆ ಜನಗಳು, ನಾವು ಹಂಗೆ ಬದುಕ್ಬೋದು ಅಂತ ಬೆಂಗಳೂರು ಹೋಗ್ಬಿಟ್ಟು. ನಾನು ಅವತ್ತೇ ಈ ಕೃಷಿನ ಇಲ್ಲೇ ಮುಂದುವರ್ಸಿದ್ರೆ ಇಷ್ಟೊತ್ತಿಗೆ ಬಹಳ ದುರಿ ಬೆಳೆ ಬದೈತೆ ಊರಲ್ಲೇ. ನಾನು ಬೆಂಗಳೂರಲ್ಲೇ ಬದುಕಬೇಕು ಅಂತ ಏನೋ ಒಂದು ಚಾನ್ಸ್ ಮಾಡಿ ಹೊರಟೆ. ಆದರೆ ನನಗೆ ಬೇಸರ ಆಗ್ಬಿಡ್ತು, ಪಟ್ಟಣ ಜೀವನನೇ ಬೇಡ ಅನ್ಸ್ಬಿಡ್ತು. ಟ್ರಯಲ್ ಮಾಡ್ತಾ ಮಾಡ್ತಾ ಹೋದೆ, 9 ಬೋರ್ವೆಲ್ ಆದ ಟೋಟಲ್ ಈಗ 2.5 ಎಕರೆಗೆ. ಆ 4 ಬೋರ್ವೆಲ್ ಫೇಲ್ ಆದ್ದೇ ಒಂದು ಡಿಸೈಡ್ ಮಾಡಿದೆ, ಯಾಕಂದ್ರೆ ಇದ್ರ ನೆನಪು ಏನಾರ ಮಾಡಬೇಕು ಅಂದ್ಬಿಟ್ಟು ಬದುಗಳ ಮೇಲೆ ಎಲ್ಲ ತೆಂಗು ನೆಟ್ಬಿಟ್ಟೆ. ನೋಡೋಣ, ಕೈಗುಂಬೆಲ್ಲಾರು ಉಳಿಸಿ ತೆಂಗು ಉಳಿಸೋಣ ಅಂದ್ಬಿಟ್ಟು. ಆಮೇಲೆ ಹೆಂಗೈತಲ್ಲ ಸ್ವಲ್ಪ ಮಳೆಗಾಲ ಎಟ್ಟಿಸ್ಕೊತು ಬೋರ್ಗಳು ರನ್ ಆದ ಕೊನೆಗೆ ಭೂಮಿಗಳ ವಿಂಗಡಣೆ ಮಾಡ್ಕೋಬೇಕು ಅಂತ ಮಾಡಿಕೊಂಡೆ. ಯಾಕೆ 2 ಎಕರೆ ವಿಸ್ತೀರ್ಣಕ್ಕೆ ಕನಿಷ್ಠ ಒಂದು 10% ವಿಂಗಡಣೆ 10 ಭಾಗವಾಗಿ ವಿಂಗಡಣೆ ಮಾಡಿಕೊಂಡೆ. ಒಂದು 20-25 ಕ್ವಿಂಟೆ ಭತ್ತ ಬೆಳೆಯೋಣ, ಒಂದು 25 ಕ್ವಿಂಟೆ ರಾಗಿ ಬೆಳೆಯೋಣ, ಅದು ಮಾಮೂಲಿ ತೆಂಗು ಹೇಳ್ತಾ ಇರ್ತದೆ ಪೋಷಕಾಂಶ ಅದಕ್ಕೂ ಹೋಗ್ತಾ ಇರ್ತದೆ, ಒಂದು 10 ಕ್ವಿಂಟೆ ತರಕಾರಿ ಬೇಸಾಕಿಡೋಣ, ಒಂದು 10 ಕ್ವಿಂಟೆ ಹೂನ್ ಬೇಸಾಕಿಡೋಣ, ಒಂದು 10 ಕ್ವಿಂಟೆ ದ್ವಿದಳ ಧಾನ್ಯ ಅವರೆ ಗಿಡ ಆಗ್ಬೋದು, ತಗ್ರಿ ಗಿಡ ಆಗ್ಬೋದು. ಈ ತರ ವ್ಯವಸಾಯಕ್ಕೆ ಭೂಮಿನ ವಿಂಗಡಣೆ ಮಾಡಿಕೊಂಡು, ಯಾಕೆ ನಾನು ಜಾಸ್ತಿ ಬೆಳೆದು ಮಾರ್ಕೆಟ್ಗೆ ಹೋಗಿ ಸಂಪಾದನೆ ಮಾಡೋಕ್ಕಿಂತ ನೇರವಾಗಿ ರೈತರಿಗೆ ಬೆಳೆದನೋ ನೇರ ಮಾರಾಟಕ್ಕೆ ಮುಂದಾಗಬೇಕು ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಬಂದನೋ ಎಲ್ಲ ವ್ಯವಸಾಯ ರೀತಿಯಲ್ಲಿ ನಾವು ವ್ಯವಸಾಯ ಮಾಡಕ್ ಶುರುವಾದ. ಆಗೇನಾಗ್ತದೆ ನಮಗೆ ಇನ್ನು ತೆಂಗೇಳ ಗಂಟೆನ ಸಮಸ್ಯೆ ಬರೋದಾಗಲಿಲ್ಲ, ತೆಂಗು ಪಲಕ್ ಬಂದ್ಮೇಲೆ ಅದ್ರ ಆದಾಯ ಸಿಗ್ತಾ ಇತ್ತು. ಇವ್ರು ಸಣ್ಣ ಪುಟ್ಟ ಭತ್ತರಾಗಿ ಜೀವನ ಮಾಡ್ಬೋದಾಯ್ತು, ಯಾಕೋ ಜೀವನ ಮಾಡೋದು ಕಷ್ಟ ಆಗುತ್ತೆ. ವ್ಯವಸಾಯನ 3 ಭಾಗವಾಗಿ ವಿಂಗಡಣೆ ಮಾಡ್ಕೋಬೇಕು ಅಂತ ಮಾಡ್ಕೊಂಡೆ. ಒಂದು ಮರ ಆಧಾರಿತ ಬೇಸಾಯ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿದೆ, ಇನ್ನೊಂದು ಸಸ್ಯ ಆಧಾರಿತ ಬೇಸಾಯ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿದೆ, ಇನ್ನೊಂದು ಬರೀ ಕೃಷಿ ಮಾಡಬೇಕಷ್ಟೆ. ಕೃಷಿ ಮಾಡ್ಬೋದು ಅಂದ್ರೆ ಅವತ್ತಿಗವತ್ತು ಬದುಕ್ಬೋದಷ್ಟೆ. ಭತ್ತರಾಗಿ ಏನ ಈಗ ನೀವು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಸಮಯದಲ್ಲಿ ಅಥವಾ ನೀವು ಬೆಂಗಳೂರಲ್ಲಿದ್ದ ಸಮಯದಲ್ಲಿ ಇಲ್ಲಿ ಯಾರು ಕೃಷಿ ಮಾಡ್ತಾ ಇದ್ರು? ನಮ್ಮ ತಂದೆ ತಾಯಿ ಬೇಸರಿದೆ. ಏನ್ ಬೆಳೀತಾ ಇದ್ರು ಅವರು? ಅವರು ಜೀವನ ಕಷ್ಟ ಅಷ್ಟೇ, ಭತ್ತ ರಾಗಿ ಬೆಳೀತಾ ಇದ್ರು. ಏನಾವತ್ತ ಇಬ್ರೆ ಇದ್ರು, ನಾನು ಇಬ್ರು ಮಕ್ಳು ಬೆಂಗಳೂರಲ್ಲಿ ಇದ್ದು ಇನ್ ಯಾರು ಇರ್ಲಿಲ್ಲ. ಇಬ್ರು ಮಕ್ಕಳಲ್ಲಿ ಅವ್ರಿಬ್ರು ಬೆಂಗಳೂರು ಸೇರ್ಕೊಂಡ ಮೇಲೆ ಇಲ್ಲಿ ಮಾಡ್ರೆ ಯಾರು ಸರಿ ಸಾಕಾಗ್ತಿತ್ತು, ಏನೋ ಸಮಸ್ಯೆ ಆಗ್ತಿರ್ಲಿಲ್ಲ. ಅದ್ರ ಕಷ್ಟ ಆಯ್ತು ಅವ್ರಿಗೂ, ಅವ್ರು 1 ವರ್ಷ ಕಣದೇ ಮಾಡಿರ್ಲಿಲ್ಲ. ಈಗ ಮೊದಲು ನೀವು ಬೆಳೆದಂತ ಬೆಳೆ ಯಾವುದು, ಆ ಅನುಭವ ಏನು, ಮತ್ತೆ ಬೆಳೆ ಹಾಕಕ್ಕಿಂತ ಮುಂಚೆ ಈ ರೀತಿ ವಿಂಗಡಣೆ ಮಾಡೋದೇ ಆಗ್ಲಿ, ಇದನ್ ಬೆಳಿಬೇಕು ಹೀಗ್ ಬೆಳಿಬೇಕು ಅಂತ ಅದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು, ಹೆಂಗ್ ಮನವರಿಕೆ ಆಯ್ತು? ಸರ್, ಹೆಂಗಾಯ್ತು ಅಂದ್ರೆ, ಫಸ್ಟ್ ನಮ್ಮಲ್ಲಿ ಹುರುಳಿ ಬೆಳೀತಾ ಇದ್ರು, ರಾಗಿ ಬೆಳೀತಾ ಇದ್ರು. ಯಾಕೆ ನಮ್ದು ಡ್ರೈ ಲ್ಯಾಂಡ್, ಮಳೆ ಬಿದ್ರೆ ಆಶ್ರಯ, ಮಳೆ ಇಲ್ಲ ಅಂದ್ರೆ ಏನು ಇಲ್ಲ. ನಾವೇನಾರ ಭತ್ತ ಬೆಳಿಬೇಕು ಅಂದ್ರೆ ಪಕ್ಕದಲ್ಲಿ ಒಂದು 5 ಕಿಲೋಮೀಟರ್ ಚಾನಲ್ ಇತ್ತು, ಅಲ್ಲಿ ಹೋಗಿ ಜಮೀನಲ್ಲಿ ತೆಗೆದು ಭತ್ತ ಮಾಡ್ಬೇಕಾಯ್ತು. ನಮ್ಮಲ್ಲಿ ಭತ್ತನೆ ಬೆಳೆಯಕ್ ಭೂಮಿ ಇರ್ಲಿಲ್ಲ. ಮಳೆ ಆಧಾರಿತದಲ್ಲಿ ಹುರುಳಿ ರಾಗಿ ಇಷ್ಟೇ. ಕೊಳವೆ ಬಾವಿ ಮಾಡಿದ್ಮೇಲೆ ಏನಾರು ಒಂದು ತರಕಾರಿ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಹೂನ್ ಬೇಸಾಯ ಮಾಡೋಣ ಸ್ಟಾರ್ಟ್ ಮಾಡ್ದೆ. ಶುರು ಮಾಡಿದ್ದೆ ಆ ಥರ? ಹೂನ್ ಬೇಸಾಯದ್ರೆ ಶುರು ಮಾಡ್ದೆ. ಹೂನ್ ಬೇಸಾಯ ಮಾಡಿದಾಗ ನಾವು ಕಂಟಿನ್ಯೂ ಹೂ ಬೆಳಿಬೇಕು ಅಂದ್ರೆ, ಯಾಕೆಂದ್ರೆ 10 ಕ್ವಿಂಟೆ ಮಾಡಿಬಿಟ್ಟು ನಾವು ಕೈ ಸುಟ್ಕೊಡೋದು ಬೇಡ, 3 ಕ್ವಿಂಟೆ 4 ಕ್ವಿಂಟೆ ಮಾಡ್ಕೊಂಡು ಏನೋ ನಮ್ಮ ಮನೆಯವರು, ಯಾಕೆಂದ್ರೆ ಇವತ್ತು ಲೇಬರ್ ಸಮಸ್ಯೆ ಜಾಸ್ತಿ ಆಗಿದೆ. ಹಂಗಲ್ಲ, ಈಗ ಹೂವಿನ ಬೇಸಾಯ ಮಾಡಬೇಕು ಅಂತ ನಿಮ್ಗೆ ಹೆಂಗ ಅನ್ನಿಸ್ತು? ಅಕ್ಕಪಕ್ಕದವ್ರು ನೋಡಿದ್ರ ಇಲ್ಲ, ತರಬೇತಿ ಪಡೆದ್ರ? ಇಲ್ಲ ಸರ್, ತರಬೇತಿ ಪಡೆದಿರ್ಲಿಲ್ಲ. ನಮ್ಮ ತಂದೆ ಪಕ್ಕದಲ್ಲಿ ಎಲ್ಲ ನೋಡ್ಕೊಬರ್ತಾ ಇದ್ರು. ನಮ್ಗೆ ಯಾಕೆ ಅಂದ್ರೆ ಸೂಟಬಲ್ ಆಗಂದ್ರೆ ಸ್ವಲ್ಪ ಸ್ವಲ್ಪ ಮಾಡ್ಕೋಬೋಗಣ ಬೆಳೆದಂಗೆ ಅಂತ. ಫಸ್ಟ್ ನಮ್ಮಲ್ಲಿ ಯಾರು ಜಾಸ್ತಿ ಬೆಳೀತಾ, ಒಂದು 2-3 ಜನ ಹೂ ಬೆಳೀತಾ ಇದ್ರು. ನಿಮ್ ತಂದೆ ಹೇಳಿದ್ರು ನಿಮ್ಗೆ? ಹೌದು. ಯಾಕೆ ಅಂದ್ರೆ ಭೂಮಿ ವಿಂಗಡಣೆ ಮಾಡ್ಕೊಂಡ್ ಮಾಡಿದೆ ಸರಿ. ನೀವು ಯಾವ ಹೂ ಬೆಳೆದಿದ್ ನೀವು? ಸೇವಂತಿಗೆನ ಸರ್. ನಾವು ಸೇವಂತಿಗೆಲ್ಲ ಅವಾಗೆಲ್ಲ ಜೂಲ ಅಂತ ಬರ್ತಿತ್ತು, ಈಗ ಚೇಂಜ್ ಆಗೋಗಿದೆ, ಅದ್ಯಾರು ತಗೊಂಡ ಬಿಡಿ ಹಳೆ ವೆರೈಟಿ. ಈಗೆಲ್ಲ ಏನಾಗಿದೆ ಅಂದ್ರೆ ಮಾಡ್ರನ್ ಹೂ ಆಗ್ಬಿಟ್ಟಿದೆ. ಈಗ ಮಾರಿಗೋಲ್ಡ್, ಪೇಪರು, ಪೂರ್ಣಿಮಾ, ಪಂಚೆ, ಚಾಂದಿನಿ, ಸುಮಾರು 10-20 ವೆರೈಟಿ ಆಗತ್ತೆ. 10 ವೆರೈಟಿ ಕಂಟಿನ್ಯೂ ಬೆಳೀತಾ ಇದೆ ಚೈನಾ ಸ್ಟಾರ್ ಇವೆಲ್ಲೇ. ಅದರಲ್ಲೂ ನಂದೊಂದು ಆರ್ಟಿಕಲ್. ಈಗ ಹೆಂಗ್ ಮಾರುಕಟ್ಟೆ ಮಾಡಿದ್ರಿ ಯಾವಾಗ ಸರ್? ಅವಾಗ ನಾವೇ ಕಟ್ಟೋದು, ನಾವೇ ಮಾರ್ಕೆಟ್. ನಾವು ಫಸ್ಟ್ ಬೀದಿ ಮೇಲೆ ಮಾರ್ಕೆಟ್ ಮಾರಾಟ ಮಾಡ್ತಾ ಇದ್ವಿ. ಕಟ್ಕೊಂಡೋಗಿ ಊರು ಸುತ್ತ ರೌಂಡ್ ಹಾಕೊಂಡು ಗಾಡಿ ತಗೊಂಡು ಹೂವು ಹೂವು ಅಂತ ವ್ಯಾಪಾರ ಮಾಡ್ಕೊಂಡು ಬಂದು ಉಳ್ಕೊಂಡದ್ದು ತಗೊಂಡು ಅಂಗಡಿ ಕೊಟ್ಬಿಡ್ತೀವಿ. ಮೊದಲನೇ ಬೆಳೆ ಯಶಸ್ವಿ ಆಯ್ತು? ಹೌದು, ಮೊದಲನೇ ಬೆಳೆ ಯಶಸ್ವಿ ಆಯ್ತು. ಯಶಸ್ವಿ ಆದ್ಮೇಲೆ ಜೊತೆಗೆ ನಾವು ಅಲ್ಲೇ ಟೊಮೊಟೊ ಮಾಡೋಕೆ ಶುರುವಾದ, ಬಜ್ಜಿ ಮೆಣಸಿನಕಾಯಿ ಬೆಳೆ ಶುರುವಾದ. ಎಷ್ಟೇ ಬೆಳೆದ್ರು ನಮ್ಗೆ ಎಷ್ಟಾಗಬೇಕಷ್ಟೇ, ತಗೊಂಡೋಗಿ ಸೇಲ್ ಮಾಡೋ ಅಂತ ಕೆಪಾಸಿಟಿ ಎಷ್ಟು ಬೇಕು. ನೀವೇ ಎಷ್ಟು ಮಾರುಕಟ್ಟೆಗೆ ತಗೊಂಡೋಗಿ ಮಾರಕ್ಕಾಗುತ್ತೆ ಅಷ್ಟು ಬೆಳೀತಾ ಸೇಲ್ ಮಾಡ್ತಾ, ಮತ್ತೆ ಯಾವ ಅಂಗಡಿಗಳಲ್ಲಿ ಎಷ್ಟು ಕೇಳ್ತಾರೆ ಅಷ್ಟಕ್ಕೆ ಮಾತ್ರ ಮಾರ್ಕೆಟಿಂಗ್ ಮಾಡ್ಕೊಂಡು. ನಾವು ಮೆಣಸಿನಕಾಯಿ ಬೆಳೆದ್ರು ಅಷ್ಟೇ, ಎಷ್ಟು ಹೋಟ್ಲುಗಳೆಲ್ಲ ಸೇಲ್ ಮಾಡ್ತಾ ಇದ್ದ ಮಾರುಕಟ್ಟೆಲ್ಲ. ಹೋಟ್ಲುಗಳು ಕೆಜಿ ಲೆಕ್ಕದಲ್ಲ ಕೊಡ್ತಾ ಇದ್ದೀನಿ, 50 ಕೆಜಿ ಕ್ವಿಂಟಲ್ಗಟ್ಟಲೆ ತಗೊಂಡಿದ್ದಾರೆ. ಪ್ರತಿಯೊಂದು ಕಡೆ ಆರ್ಡರ್ ತಗೊಂಡು ನಂಬರ್ ತಗೊಂಡು ಕೊಡ್ತಾ ಇದ್ದೀವಿ. ಯಾವುದೇ ಬೆಳೆ ಮಾಡಿದ್ರು ಈ ಟೊಮೊಟೊ ತಗೊಂಡ್ರು ಅಷ್ಟೇ, ನಾನು ನೇರವಾಗಿ ಗ್ರಾಹಕರು ಕೊಡೋದ್ರಲ್ಲ ಅಂದ್ರೆ ಸಂತೆಲಿ ಕೊಟ್ರು ಅದೇ ಎಲ್ಲ ಶಿಫ್ಟಿಂಗ್. ನಾನು ಬಿಡಿ ರೈಟ್ಗೆ ಹೋಗುತ್ತೆ, ಅಷ್ಟು ಆದಾಯ ಸಿಕ್ಕಿದ್ರೆ ಮಾತ್ರ ಕೊಡ್ತೀನಿ, ಇಲ್ಲ ಅಂದ್ರೆ ನಾನೇ ಕುಂತ್ಕೊಂಡು ಆರಾಮಾಗಿ ವ್ಯವಸಾಯ ಮಾಡ್ಕೊಂಡು ಮಾರಾಟ ಮಾಡ್ತಾ ಇದ್ವಿ. ಅಂದ್ರೆ ನೀವು ಬೆಳೆ ಹಾಕುವಾಗಲೇ ನಿರ್ಧಾರ ಮಾಡಿದ್ರಿ? ಸರ್, ನಾವು ಬೆಳೆ ಹಾಕಾಗಲೇ ನಿರ್ಧಾರ ಮಾಡ್ತೀವಿ. ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಜನಕ್ಕೆ ವ್ಯವಸಾಯಕ್ಕೆ ಎಷ್ಟು ಬೆಳೆ ಬೇಕು ಅಷ್ಟೇ ಹಾಕೋದು. ಯಾಕೆ ಲೇಬರ್ಸ್ ಒಂದೊಂದು ಟೈಮಲ್ಲಿ ಸಿಗಲ್ಲ ನಮಗೆ, ಆ ಟೈಮಲ್ಲಿ ಮಾಡಲಿಲ್ಲ ಅಂದ್ರೆ ಏನು ಪ್ರಯೋಜನ ಆಗಲ್ಲ. ಇದರಿಂದ ಎಷ್ಟು ಬೆಳೆ ಮಾಡಬೇಕು ಅಷ್ಟೇ ಡಿಸೈಡ್ ಮಾಡಿ, ಅಟ್ಲೀಸ್ಟ್ ಸ್ವಲ್ಪ ಜಾಸ್ತಿ ಆದರೆ ಒಂದು 2 ಆಳು ಏನೋ ತಗೊಂಡು ಮಾಡ್ಬೋದೇನೋ ವ್ಯವಸಾಯ ಅನ್ನೋ ಕೆಪಾಸಿಟಿ ಮಾಡ್ಬೋದೇವಿನ ಅಂದರೆ, ನಾವು ಇವತ್ತು ಕಾರ್ಮಿಕರ ಮೇಲೆ ಡಿವೈಡ್ ಮಾಡಿ ಬೆಳೆ ಮಾಡ್ಬಿಟ್ರಂತೂ ರೈತ ಬದುಕೋದೆ ಕಷ್ಟ ಆಗ್ಬಿಟ್ಟಿದೆ. ಯಾಕೆಂದ್ರೆ ಅವ್ರು ಬಂದಿನ ನಾವು ಕೆಲಸ ಮಾಡಿಸ್ಕೋಬೇಕಿವಿನ, ನಾವು ಕೆಲಸ ಮಾಡಬೇಕು ಅಂದಿನ ಅವ್ರು ಬರಲ್ಲ. ಈಗ ರಾಜೇಗೌಡ್ರೆ, ಒಟ್ಟಿನಲ್ಲಿ ನೀರಿನ ವ್ಯವಸ್ಥೆ ಮಾಡ್ಕೊಂಡ್ರಿ ಬೆಂಗಳೂರಲ್ಲಿ, ನೀವ್ ಏನ್ ದುಡಿದ್ರಿ? ಸರ್, ಬೆಂಗಳೂರು ದುಡ್ಡೆಲ್ಲ ನೀರಲ್ಲೇ ಹೋಗ್ಬಿಡ್ತು ಬಿಡಿ. ಅದೇ ನೀರಿಗೆ ಹಾಕಿದ್ರಿ ಅಂದ್ರೆ ನೀರಿನ ಒಂದು ಮೂಲಗಳಿಗೆ ಹಾಕಿದ್ರಿ? ನೀರಿನ ಮೂಲಗಳಿಗೆ ಹಾಕ್ಬಿಟ್ಟೆ ಬೆಂಗಳೂರು. ಇನ್ನು ನೀವೇ ತಿಳಿಸಿದ ಹಾಗೆ 3 ರೀತಿ ನಿಮ್ಮ ಆದ್ಯತೆಯನ್ನ ನೀವು ಮಾಡ್ಕೊಂಡ್ರಿ. ಹೌದು ಸರ್. ಮೊದಲನೇದು ಅರಣ್ಯ ಕೃಷಿ ಹೇಳಿ. ಅರಣ್ಯ ಕೃಷಿ 1 ಎಕರೆ ಪ್ರದೇಶದಲ್ಲಿ ಮಾಡ್ತಾ ಇದ್ರಿ ಸರ್, ಅಲ್ಲಿ ಯಾವ ಸಸಿಗಳು ಯಾವ ಒಂದು ಅಂತರದಲ್ಲಿ ಏನ್ ನಿರೀಕ್ಷೆ ಇಟ್ಕೊಂಡು ಮಾಡಿದಿರಿ, ಹೇಗ್ ಮಾಡಿದ್ರಿ ಸರ್? ಅಲ್ಲಿ ಏನ್ ಮಾಡುದು ಅಂದ್ರೆ, ಅದು ಪಕ್ಕದಲ್ಲಿ ಫಾರೆಸ್ಟ್ ಇತ್ತು, ನಾವು ಅಲ್ಲಿ ಗಿಡದಿಂದ ಗಿಡಕ್ಕೆ ಪೇಸ್ ಕೊಟ್ಬಿಟ್ಟು ನೀಲಗಿರಿ ಮಾಡಿಸ್ಬಿಟ್ಬಿಟ್ಟೆ. ಇವತ್ತು ಮಾರ್ಕೆಟಿಂಗ್ ಇಲ್ಲ ಅದಕ್ಕೆ, ಆದರೂ ಅವತ್ತು ಮಾಡಿಬಿಟ್ಟೆ, ಚೆನ್ನಾಗಿತ್ತು ಮಾರ್ಕೆಟ್ ಅಂದ್ಬಿಟ್ಟು. ಈಗ ಅನಿಸುತ್ತೆ ಅರಣ್ಯಕ್ಕೆ ನಾನು ಅರಣ್ಯ ಮಾಡಿದೆ ಅಲ್ಲಿ ಅನ್ನೋದಕ್ಕೆ, ಯಾಕೆಂದ್ರೆ ಅದು ನಾನು ಅರಣ್ಯ ಲ್ಯಾಂಡ್ ಒಂದೇ ಇಟ್ಕೊಬಿಟ್ಟು ಅರಣ್ಯ ಮಾಡಿಬಿಟ್ಟು. ಈಗ ಅನಿಸುತ್ತೆ ಆ ಭೂಮಿ ಇಲ್ಲಿದ್ದರೆ ಇನ್ನೂ ಒಳ್ಳೆ ಚೆನ್ನಾಗದಲ್ಲಪ್ಪ ಅನಿಸ್ತಾ ಇದೆ ನನಗೆ. ಕಿತ್ತಿ ಮತ್ತೆ ಅದನ್ನು ಭೂಮಿನ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಯೋಜನೆ ಇದೆ. ಇನ್ನು ನಾನು ಈಗ ಮಾಡಿರೋ ತೋಟದಲ್ಲಿ ಮರ ಆಧಾರಿತ ಬೇಸಾಯದಲ್ಲಿ ಇದಾಕಿದ್ದೀನಿ. ಹೆಬ್ಬೇವು ಸಿಲ್ವರು ಹೆಬ್ಬೇವು ಎಷ್ಟು ಹಾಕಿದ್ರಿ? ಹೆಬ್ಬೇವು ಒಂದು 80 ಗಿಡ ಹಾಕಿದ್ದೀನಿ ಸರ್, ಸಿಲ್ವರ್ ಒಂದು 20 ಗಿಡ ಹಾಕಿದ್ದೀನಿ. ಎಷ್ಟು ವಯಸ್ಸು ಅದಕ್ಕೆ ಈಗ? ಹೆಬ್ಬೇವು ಒಂದು 5 ವರ್ಷ ಆಗಿದೆ. 5 ವರ್ಷ ವರ್ಷ ಆಗಿದೆ. ಅದನ್ನು ಯಾರೋ ಫ್ರೀ ಕೊಟ್ಟಿದ್ದು, ಕೃಷಿ ಇಲಾಖೆ ಕಡೆಯಿಂದ ತಂದು ಬಿಸಾಕ್ಬಿಟ್ಟು ಹೋಗಿದ್ರು. ಅದನ್ನ ಅಲ್ಲೇ ತೆಂಗು 2 ವರ್ಷದಲ್ಲಿ ಕಟಾವ್ ಬರತ್ತಾಗಲ್ಲ. ಅದು ಇಲ್ಲ ಸರ್, ಇನ್ನೊಂದು 5 ವರ್ಷ ಬರಬೇಕು. ಯಾಕೆಂದ್ರೆ ಮಧ್ಯದಲ್ಲಿ ತೆಂಗಿದೆಯಲ್ಲ, ಇಳ್ದು ಜಾಸ್ತಿ ಅಷ್ಟು ದಪ್ಪ ಆಗಿಲ್ಲ. ಇನ್ನು 10 ವರ್ಷಕ್ಕೆ ನಿಮ್ಮ ಬೇಕಾಗುತ್ತೆ. ನಮ್ಮ ಭೂಮಿಲಿ 12 ವರ್ಷ ಬೇಕಾಗುತ್ತೆ ಹೆಬ್ಬೇವು. ನಿಮ್ಮ ಭೂಮಿಯಲ್ಲಿ ಬೆಳವಣಿಗೆ ಆ ಥರ ಇದೆ? ಇದೆ ಅಂದರೆ ಎಲ್ಲ ಬೆಳೆಗಳು ಒತ್ತಾದ್ರಿಂದ ಹಂಗಾಗ್ತಾ ಇದೆ. ಇನ್ನು ಎರಡನೇದು ನೀವು ಹೇಳಿದ್ರಿ, ಈ ಒಂದು ದಿನಕ್ಕೆ ಅನುಕೂಲ ಆಗೋ ಥರ ಕೃಷಿ, ಆ ಒಂದು ಇದರಲ್ಲಿ ಹೂವಿನ ಕೃಷಿ ತರಕಾರಿ ಕೃಷಿ ಬರುತ್ತೆ. ಯಾವುದೇ ರೈತ ಆಗಲಿ ಅವನು ದಿನ ಹಣ ನೋಡಬೇಕು. ನನ್ನ ಪ್ರಕಾರ ಸಸ್ಯ ಕೃಷಿ ಅಂತ ಸ್ಟಾರ್ಟ್ ಮಾಡ್ತು ಅಂದರೆ ಹೂವಿನ ಬೇಸಾಯ ಆಗ್ಬೋದು, ತರಕಾರಿ ಬೇಸಾಯ ಆಗ್ಬೋದು, ಸೊಪ್ಪಿನ ಬೇಸಾಯ ಆಗ್ಬೋದು, ಎಲ್ಲಕ್ಕಿಂತ ಉತ್ತಮವಾದ್ದು. ಹೇಳಿ, ನೀವು ಯಾವ ಥರ ಮಾಡಿದ್ರಿ? ಫಸ್ಟ್ ಸೊಪ್ಪಿನ ಬೇಸಾಯನೇ ಸರ್ ಮಾಡ್ತಾ ಇದ್ದೆ. ಎಷ್ಟು ಕುಂಟೆನ? ಒಂದೊಂದು ಕುಂಟೆ ವಿಸ್ತೀರ್ಣಕ್ಕೆ ಒಂದು 5 ವೆರೈಟಿ ಸೊಪ್ಪು ಮಾಡ್ತಾ ಇದ್ದ. ಕಿಲ್ಕೀರೆ, ಕೀರೆ, ತಬ್ಬಸ್ಗೆ, ಕೊತ್ತಂಬರಿ, ಮೆಂತ್ಯ. ನಾವೇ ಕುಂತ್ಕೊಂಡು ಡೈರೆಕ್ಟಾಗೆ ಕೊಪ್ಪ, ಕೆರಗೋಡು, ಬಸ್ರಳಸ್ ಅಂತೇಳಿ ಮಾರಾಟ ಮಾಡ್ತಾ ಇದ್ದೆ. ಫಸ್ಟು ಸೊಪ್ಪಿನ ಬೇಸಾಯ ವ್ಯವಸಾಯ ಮಾಡ್ತಾ ಇದ್ದಾಗ ತೆಂಗು ನಮಗೆ ಮೇನು ಸೊಪ್ಪಿನ ಬೇಸಾಯ ಇಂಪಾರ್ಟೆಂಟ್ ಅಲ್ಲ. ತೆಂಗು ಮರ ಮೇಕೇಳ್ಬೇಕು, ಅದ್ರ ಫಲ ನೋಡಬೇಕು, ಒಳಗಡೆ ವ್ಯವಸಾಯ ಮಾಡ್ಕೊಂಡು. ಸರಿ, ಸೊಪ್ಪು ಆಯಿತು. ಆಮೇಲೆ ತರಕಾರಿಗಳು ಏನೇನು? ಆಮೇಲೆ ತರಕಾರಿಯಲ್ಲಿ ನಾವು ಬೀನಿಸ್ ಮಾಡ್ದು. ಬೀನಿಸ್ ಒಂದು 5 ಕುಂಟೆ, ಆಮೇಲೆ ಬಜ್ಜಿ ಮೆಣಸಿನಕಾಯಿ 1 ಕುಂಟೆ. ಹಿಂಗೆ ಶಿಫ್ಟಿಂಗ್ ವರ್ಷ ಪೂರ್ತಿ ತರಕಾರಿ ಬೆದಳಿದೆ. ಟೊಮೊಟೊಗಳು ಇಂಟರ್ ಕ್ರಾಪ್ ಆಗಿ ಸೀಸನಲ್ಲಿ ಅವರೇ ಗಿಡ, ತೊಗರಿ ಬೇಸಾಯ. ಏನು ಸೀಸನಲ್ಲಿ ಯಾವ ಕ್ರಾಪ್ ಹಾಕಿದ್ರೆ ಯಾವ ಕ್ರಾಪ್ ಸೂಟಬಲ್ ಆಗುತ್ತೆ, ಟೊಮೊಟೊ ಮುರಿ ಆದ್ಮೇಲೆ ಏನೇನು ಮಾಡ್ಬೋದು, ಆ ಥರದಲ್ಲಿ ಇಂಟರ್ ಕ್ರಾಪ್ಗಳ ಒಳಗಡೆ ಸ್ಟಾರ್ಟ್ ಮಾಡೋಕೆ ಶುರುವಾದ. ಆ ಕ್ರಾಪಲ್ಲಿ ನಮಗೆ ಆದಾಯ ಎಷ್ಟು ಬರುತ್ತೆ ಅಂತ ಯೋಚನೆ ಮಾಡಿದೆ. ಅಟ್ಲೀಸ್ಟ್ ಒಂದು ಟೊಮೊಟೊಗೆ 1,000 ರೂಪಾಯಿಗೆ 5,000 ಖರ್ಚು ಮಾಡಿದ್ರೆ ಕನಿಷ್ಠ ಒಂದು 15,000 ರೂಪಾಯಿ ಸಂಪಾದನೆ ನಮ್ಮ ಅಂದಾಜು. 50,000 ಆದಾಯ ಮಾಡ್ಬೋದೇನೋ ಅಂದಾಜು. 15,000 ರೂಪಾಯಿ ನಾನು ದುಡಿತೀನಿ, ನನ್ನ ಕೆಪಾಸಿಟಿ ನನಗೆ ಬೇಕು. 5,000 ಖರ್ಚು ಮಾಡಿ 15,000 ತಗೋತೀನಿ ಅಂದರೆ ವ್ಯವಸಾಯ ಮಾಡಬೇಕಿಲ್ಲ. 5,000 ಮಾಡಿ ನಿನ್ನ 5,000 ಸಾಲ ಮಾಡ್ಕೋತೀನಿ ಅಂದರೆ ವ್ಯವಸಾಯದಲ್ಲಿ ಭಾಳ ಕಷ್ಟ ಇದೆ. ಅಂದ್ರೆ ಅದನ್ನ ನೀವು ಮೊದಲೇ ನಿರ್ಧಾರ ಮಾಡ್ಕೊಂಡು ಹೋದ್ರಿ? ಸರ್, ನಾನು ನಿರ್ಧಾರ ಮಾಡಿದ್ರೆ ಯಾಕೆಂದ್ರೆ ಇವತ್ತು ನಮ್ಮ ರೈತರು ಏನಾಗಿದ್ದಾರೆ ಅಂದರೆ ಎಲ್ಲೋ ಯಾರೋ ಒಬ್ಬನಿಗೆ ಟೊಮೆಟೊ 1 ಕೋಟಿ ಹೆಚ್ಚು ಕಮ್ಮಿ 1 ಎಕರೆಗೆ 10 ಲಕ್ಷ ಆದಾಯ ಮಾಡ್ದ ಅಂತಂದ್ರೆ ಎಲ್ಲ ಅದನ್ನೇ ಬೆಳೀತಾರೆ. ಯಾವುದೋ ಒಂದು ಸೀಸನಲ್ಲಿ ಲಾಟ್ರಿ ಹೊಡಿತು ಅಂದರೆ ವರ್ಷ ಪೂರ್ತಿ ಅದಾಗಲ್ಲ. ಅದಕ್ಕೆ ನಾವು ಬೆಳೆಗಳ ವಿಂಗಡಣೆ ಮಾಡ್ಕೊಂಡು ಒಂದಲ್ಲ 1-4 ಥರ 1 ಎಕರೆಲ್ಲಿ 4 ವೆರೈಟಿ ಬೆಳೆ ಮಾಡಬೇಕು. ಒಂದಿಲ್ಲ ಒಂದು ನಮ್ಮ ಕೈ ಹಿಡಿತದೆ. ಈಗ ಮೆಣಸಿನಕಾಯಿ ಆಗ್ಬೋದು, ಟೊಮೊಟೊ ಆಗ್ಬೋದು, ಇಲ್ಲ ಕ್ಯಾಪ್ಸಿಕಮ್ ಆಗ್ಬೋದು, ಇಲ್ಲ ಹೂವೇ ಆಗ್ಬೋದು. ಸುಮ್ಮನೆ 1 ಎಕರೆ ಹೂ ನೀಡೋ, ಯಾವತ್ತ 500 ರೂಪಾಯಿಗೆ 1 ಮಾರು ಹೂವು ಹೋಗ್ತು ಅಂದ್ಬಿಟ್ಟು ನಾನು ಹೂನೇ ನೆಟ್ಬಿಟ್ರೆ ಹೂಸರ ಆಳಿರಲ್ಲ, ಕಟ್ಟಕ್ಕಾಗಲ್ಲ. ಈಗ ನೀವು ವರ್ಷ ಪೂರ್ತಿ ಹೂ ಬೇಸಾಯ ಮಾಡ್ತೀನಿ? ಸರ್, ವರ್ಷ ಪೂರ್ತಿ ಹೂವಿನ ಬೇಸಾಯ ಕಂಪಲ್ಸರಿ ಮಾಡ್ತೀವಿ. ಹೇಳಿ, ಯಾವ್ಯಾವ ತಳಿಗಳು, ಯಾವ್ಯಾವ ಬೆಳೆಗಳನ್ನು ಹಾಕ್ತೀರಿ, ಹೇಗೆ ಅದರ ಒಂದು ನಿರ್ವಹಣೆ ಮಾಡ್ತೀರಿ, ಅದೆಲ್ಲ ಹೇಳ್ತಾ ಹೋಗಿ. ಸರ್, ಈಗ ನಾವು ವರ್ಷ ಪೂರ್ತಿ ವ್ಯವಸಾಯ ಮಾಡೋದ್ರಲ್ಲಿ ಫಸ್ಟ್ ನಾವು ಡಿಸೆಂಬರ್ಗೆ ಪೇಪರ್ ಎಲ್ಲೋ ಪೇಪರ್ ನಾಟಿ ಮಾಡ್ಕೋತೀವಿ. ಗಿಡದಿಂದ ಗಿಡಕ್ಕೆ 1.5 ಅಡಿ, ಸಾಲಿಂದ ಸಾಲಿಗೆ 4-5 ಅಡಿ ಮಾಡ್ತೀವಿ. 4 ಅಡಿ ಪಟ ಪಕ್ಕ ಹೊಡಿತೀವಿ ನಾವು, ಯಾಕೆಂದ್ರೆ ನಮಗೆ ಅದು ಕನಿಷ್ಠ 1 ವರ್ಷದ. ಈಗ ಸಸಿಗಳು ಎಲ್ಲಿಂದ ತರ್ತೀರಿ? ಸಸಿಗಳು ನರ್ಸರಿಯಿಂದ ತರಿಸಿದ್ರೆ, ನರ್ಸರಿಯಿಂದ ತರ್ಬೋದ್ರೆ ನಮ್ಮ ಹತ್ರ ಕಾಂಡ ಇರುತ್ತೆ, ಅದನ್ನೇ ಕಟ್ ಮಾಡಿ ನಾಟಿ ಮಾಡ್ಬೋದು, ಸಮಸ್ಯೆ ಏನಿಲ್ಲ. ಯಾಕೆಂದ್ರೆ ಇದು ಹೂವಿನ ಬೇಸಾಯ ಕಾಂಡದಿಂದ ಬರೋದು. ಸಸಿ ಏನಿಲ್ಲ, ಕಾಂಡದಿಂದ ಅವ್ರು ಸಸಿ ಮಾಡೋದು ಕೆಳಗಡೆ ಕಟ್ಟಿಂಗಲ್ಲಿ. ಇದರಲ್ಲಿ ಬೀಜ ಬರೋದು ಒಂದೇನೆ, ಯಾವುದು ಮಾರಿಗೋಲ್ಡ್ ಚೆಂಡು ಒಂದು ಬೀಜ ಬರುತ್ತೆ, ಚೈನಾ ಸ್ಟಾರ್ ಒಂದು ಬೀಜ ಬರುತ್ತೆ. ಇದೆಲ್ಲ ಕಾಂಡದಿಂದ ಕಟ್ ಮಾಡೋದೇ ನಾವು ಯಾವುದೇ ಹೂ ಬೆಳೆದ್ರೂ. ಅದು ಬೇಕು ಅಂದರೆ ನರ್ಸರಿಗಳು ತರ್ಬೋದು, ಅವರು ತಮಿಳ್ನಾಡಿಂದ ತರಿಸಿರ್ತಾರೆ. ಇಲ್ವಾ ನಮ್ದೇ ಕಾಂಡ ಕಟ್ ಮಾಡಿ ಬೇರೆ ಕಡೆ ನಾಟಿ ಮಾಡ್ಬೋದು. ನೀವೇ ಮಾಡ್ಕೋ, ನೀವೇ ನಾವೇ ಕಟ್ ಮಾಡಿ ನಾವೇ ನಾಟಿ ಮಾಡ್ತೀವಿ ಕೆಲವು ಕಡೆ. ಇಲ್ಲ ಕೆಲವು ಕಡೆ ನಮ್ಮ ಹತ್ರ ಕಾಂಡ ಏನಾರ ಮಳೆ ಬಿದ್ದು ಕೊಳ್ತೋಯ್ತು, ಒಣಗಲಿಲ್ಲ, ನೀರಿಲ್ಲ ಅಂತ ಕೇಳಿದಾಗ ನರ್ಸರಿಲಿ ತರಿಸ್ತೀವಿ. ಆಮೇಲೆ ಗಿಡದ ನಿರ್ವಹಣೆ ಹೇಗಿರ್ತದೆ ಅಂದರೆ, ಕನಿಷ್ಠ ಇದು ಬೆಳೆ 2.5 ತಿಂಗಳು ಬೇಕು ಪೇಪರ್ ಇಲ್ಲೋ. ಇದರಲ್ಲಿ ಹೂವಲ್ಲಿ ಸುಮಾರು ವೆರೈಟಿ ಇದೆ, ಕೆಲವು ಸೀಸನಲ್ಲೇ ಹೂ ಬಿಡ್ತವೆ. ಇದರಲ್ಲಿ ಸುಮಾರು ವೆರೈಟಿ ಇದೆ, ಅದೆಲ್ಲ ಹೇಳ್ಕೊಡ್ತೀನಿ. ಸೊ ಈ 2.5 ತಿಂಗಳು ಬೆಳೆ ಬಂದಾಗ ನಮಗೆ ಸಿಗೋದು ಇಳುವರಿ ಭಾಳ ಕಡಿಮೆ. ಪೇಪರ್ ಇಲ್ಲೋ ಪೇಪರ್ ವೈಟಲ್ಲಿ ನಾವೇನು ಕಡಿಮೆ ಇಟ್ಟಿರ್ತೇವೆ ಅಷ್ಟು ಹೂ ಬರುತ್ತೆ ಅಷ್ಟೇ. ಅದು ಕಟಾವು ಮಾಡಿ ಎಡಿಯಿಂದ ದಸಿ ಬರುತ್ತಲ್ಲ, ಅದರಲ್ಲಿ ನಮ್ಗೆ ಎರಡನೇ ಬೆಳೆಯಲ್ಲಿ ಜಾಸ್ತಿ ಅಮೌಂಟ್ ಸಿಗೋದು. ಆ ಅಮೌಂಟ್ ಜಾಸ್ತಿ ಸಿಗಬೇಕು ಅಂದರೆ ರೈತ ಏನು ಮಾಡ್ತಾನೆ, ಫಸ್ಟ್ ಬೆಳೆ ಕಟಾವು ಮಾಡ್ತಾನೆ, ಅಲ್ಲಿ ನೋಡೋದಿಲ್ಲ ಯಾವ್ದೇನೋ ರೋಗ ಬತ್ತು ಹೂತ್ಬಿಡ್ತಾನೆ. ಕನಿಷ್ಠ ಅದು 1 ವರ್ಷ ರೈತ ಕಂಟಿನ್ಯೂ ಆ ಬೆಳೆನ ಕಂಟಿನ್ಯೂ ಮಾಡಿದ್ರೆ ಆ ಹೂವಲ್ಲಿ ಅದೇ ಸಿಗ್ತದೆ. ಅದು ನಾನು ಈಗ ಡಿಸೆಂಬರ್ ನಾಟಿ ಮಾಡೋದಕ್ಕೆ ಅಕ್ಟೋಬರ್ ಗಂಟ ಅಷ್ಟೇ ಇರ್ತದೆ. ಏನಿದ್ರು ಸೆಪ್ಟೆಂಬರ್ ತಿಂಗಳಿಗೆ ಆ ಹೂವನ್ನು ಲಾಸ್ಟ್ ಮಾಡ್ತೀನಿ, ದಸರಾಗ ಮುಗಿಸ್ಬಿಡ್ತೀನಿ. ದಸರಾಗ ಮೊದಲೇ ಮುಗಿಸ್ಬಿಡ್ತೀನಿ, ಯಾಕೆಂದ್ರೆ ದಸರಾಗ ಅದಕ್ಕೆ ಮಾರ್ಕೆಟಿಂಗ್ ಇರಲ್ಲ. ಅದರಲ್ಲಿ ಅದು ಯಾಕೆಂದ್ರೆ ಸೀಸನ್ ಕರೆಕ್ಟಾಗಿ ವೆರೈಟಿ ಚೇಂಜ್ ಮಾಡ್ಬೇಕು ನಾವು. ಯಾವುದೇ ಹೂ ಬೆಳೆಯಲ್ಲಿ ಯಾವ ಬೇಸಿಗೆಲ್ಲಿ ಯಾವ ಹೂ ಚೆನ್ನಾಗಿ ನಡೀತದೆ, ಮಳೆಗಾಲದಲ್ಲಿ ಯಾವ ಹೂ ತಡೀತದೆ, ಈ ತರ ನಮ್ದು ಏನಿದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಟಾಪ್ ಮಾಡಿದ್ರೆ ಈ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಪಚ್ಚೆ ಹೂ ನಾಟಿ ಮಾಡ್ತೀವಿ, ಪಚ್ಚೆ ಅಥವಾ ಪೂರ್ಣಿಮಾ. ಪಚ್ಚೆ ನಾಟಿ ಮಾಡೋದು ಅಕ್ಟೋಬರ್ ತಿಂಗಳಿಗೆ ಬರುತ್ತೆ, ದಸರಾ ಟೈಮ್ ಕರೆಕ್ಟಾಗಿ ಬರುತ್ತೆ. ಈ ಪೂರ್ಣಿಮಾ ಆದದ್ದು ಅದನ್ನು ಮೇ ತಿಂಗಳಿಗೆ ಮಾಡ್ತೀವಿ. ಪೂರ್ಣಿಮಾ ಮಾಮೂಲಿ ನಮ್ಮ ಕಾರ್ತಿಕ ಮಾಸ ನವಂಬರ್ ಈ ಥರ ಬರುತ್ತೆ. ಈ ಸೀಸನ್ ಹೇಗಿದೆ ಅಂದರೆ ಒಂದು ಕೆಲವು ಈ ಪೂರ್ಣಿಮಾ ನೀವು ಇವಾಗ ನೆಟ್ಟರೆ ನಿಮ್ಗೆ ಬಿಡೋದೆ ಕರೆಕ್ಟಾಗಿ ಜನವರಿಗೆ ನೆಟ್ಟರೆ ಅದು 11 ತಿಂಗಳಿಗೆ ಹೋಗ್ಬಿಡೋದು. ಜನವರಿ ಮೊದಲೇ ನೆಟ್ಟರೆ ಪಟ್ಟಣ ಬಿಡ್ಬಿಡ್ತು, ಸಂಕ್ರೆ ಯುಗಾದಿ ಬಿಡ್ಬಿಡ್ತದೆ, ಇದು ಮೊದಲೇ ಬಿಡ್ತದೆ ಸೀಸನ್. ಉಚ್ಚಳ ಹೂ ಬಿಡೋ ಟೈಮ್ಗೆ ಕೆಲವೊಂದು ಹೂ ಬಿಡ್ತವೆ ಚಾಂದಿ ನಿಂದ್ಬಿಟ್ಟು. ಹಾಗೆ ರೈತರು ಏನು ಮಾಡ್ತಾರೆ ಅಂದರೆ ಫಸ್ಟು ರೈತರು ಯೋಚನೆ ಮಾಡಬೇಕು ಯಾವ ಮಾರ್ಕೆಟ್ ಇದೆ, ಯಾವ ಹೂಗೆ ಯಾವ ಟೈಮಲ್ಲಿ ಯಾವ ಥರ ಮಾರ್ಕೆಟ್ ಇರ್ತದೆ ಅದನ್ನು ಯೋಚನೆ ಮಾಡಿ ಹೂ ಎಷ್ಟು ದಿನಕ್ಕೆ ಬರುತ್ತೆ, 2.5 ತಿಂಗಳಿಗೆ ಬರುತ್ತೆ, ಕೆಲವು 4 ತಿಂಗಳು ಬರ್ತವೆ, ಕೆಲವು 5 ತಿಂಗಳು ಬರ್ತವೆ. ಇದರಲ್ಲಿ ವೆರೈಟಿ ಚೇಂಜ್ ಮಾಡ್ದಂಗೆ ಹೂವಿನ ಬೇಸಾಯಕ್ಕಿಂತ ಮೇನ್ ಅಗತ್ಯ ಕ್ರಮ ಅಂದರೆ ಕೀಟ ನಿರ್ವಹಣೆ. ಏಕೆಂದರೆ ಹೂವು ನಾವು ಬೆಳೆಯೋದು ಭಾಳ ಎಲ್ಲ ಹೇಳ್ತಾರೆ ಹೂ ಬೆಳೆಯೋದು ಭಾಳ ಇಂತ, ಅದನ್ನು ಮೇಂಟೆನೆನ್ಸ್ ಇದೆಯಲ್ಲ ತುಂಬ ಕಷ್ಟ ಇದೆ. ಹೇಳಿ ಯಾವ ಥರ ಕೀಟ ಬರುತ್ತೆ, ಏನು ಮಾಡ್ತೀರಿ? ಇವಾಗ ಅದಕ್ಕೊಂದು ಸಮಸ್ಯೆ ಆಗಿರೋದೆ ಅಂದರೆ ಥ್ರಿಪ್ಸ್ ಅಂತ ಬರುತ್ತೆ, ಈಗೆಲ್ಲ ಕೋಳಿ ಏನು ಅಂತಾರೆ, ಸುಮ್ಮನೆ ಅದೆಲ್ಲ ಮೈ ಮೇಲೆ ಮುಲಮುಲ ಅಂತ ಓಡಾಡ್ತದೆ, ಅದು ಒಳಗಡೆ ಹೋಗಿ ಹಂಗೆ ಹೂವಿನ ಇರ್ತಾ ಇರ್ತದೆ ಮಂಕಾಗ್ತದೆ. ಅದಕ್ಕೆ ಇವಾಗ ನಾವು ಕೆಲವರು ಹೇಳ್ತಾರೆ ಸಾವಯವದ್ರ ಬೆಳಿಬೋದು ಅಂತ, ಸಾವಯವದ್ರ ಹೂ ಬೆಳೆಯೋಕೆ ಆಗಲಿಲ್ಲ ಅಂತ ಡಿಸೈಡ್ ಆಗಿ ಸುಮಾರು ಜನ ಕೇಳಿದೆ, ಸಾವಯವದನ್ನು ಹೂ ಬೆಳೆಯೋಕ್ಕಾಗ್ತಾಯಿಲ್ಲ, ಕಷ್ಟ ಇದೆ. ನಾವೇನಕ್ಕೆ ಅಂದ್ರೆ ಇವತ್ತು ಕೆಮಿಕಲ್ ಯೂಸ್ ಮಾಡಲೇಬೇಕು. ಆ ಕೆಮಿಕಲ್ ಯೂಸ್ ಮಾಡೋದು ಯಾಕೆ, ಕೆಮಿಕಲ್ ಯೂಸ್ ಮಾಡಿದ್ರೆ ನಮಗೂ ಆರೋಗ್ಯ ಹಾಳಾಗ್ತದೆ, ಆರೋಗ್ಯ ಹಾಳಾಗಲಿಲ್ಲ ಅಂದರೆ ದುಡ್ಡು ಮಾಡೋಕ್ಕಾಗಲ್ಲ. ಯಾವಾಗ ಅದು ಮಗ್ಗಿರುವಾಗಲೇ ಹೊಡಿತೀರ? ಹೌದು ಸರ್, ಮಗ್ಗು ಸ್ಟಾರ್ಟ್ ಆದ ತಕ್ಷಣ ಅದಕ್ಕೆ ಕೆಮಿಕಲ್ ಕೊಡಲೇಬೇಕು. ಒಂದು ಸ್ಪ್ರೇ ಹೊಡಿತೀರ? ಒಂದು ಸ್ಪ್ರೇ ಕೊಟ್ಟರು ಆಮೇಲೆ ಹೂವು ಸ್ಟಾರ್ಟ್ ಆದಮೇಲೆ 10 ದಿನಕ್ಕೆ ಒಂದು ಸ್ಪ್ರೇ ಕೊಡಲೇಬೇಕು ಕಂಪಲ್ಸರಿ. ಅದೇನಂತ ಗಾಳಿ ಸ್ಪ್ರೆಡ್ ಆಗ್ತಾ ಇರ್ತದೆ. ಅದು ಮಾಡಲೇಬೇಕು. ಮಾಡಲೇಬೇಕು. ಇಷ್ಟು ಶಾವಂತಿ ಬಗ್ಗೆ ಆಯಿತು, ಇನ್ನು ಬೇರೆ ಇನ್ಯಾವ ಹೂವು ಬೆಳಿತೀರಾ, ಅವುಗಳದೆಲ್ಲ ಹೆಂಗ್ ಮಾಡ್ತೀರಾ ಹೇಳಿ? ಸೇವಂತಿಗೆಲ್ಲನೇ ಸರ್, ಅದಕ್ಕೆ ನಾನು ಹೇಳಿದ್ದು ಪೇಪರ್ಗೆ ಬಗ್ಗೆ ಹೇಳಿದೆ, ಪಚ್ಚೆ ಒಂದಿದೆ. ಅದೇ ಸೇವಂತಿಗೆ ಬಗ್ಗೆ ಎಲ್ಲ ಹೇಳಿದ್ರಿ. ಇನ್ನು ಉಳಿದ ಹೂಗಳು, ಸೇವಂತಿಗೆಲ್ಲ 10-12 ವೆರೈಟಿ ಮಾಡ್ತಾ ಇರೋದು. ಬರೀ ಸೇವಂತಿಗೆಲ್ಲ? ಸೇವಂತಿಗೆಲ್ಲ ವೈಟ್ ಬರುತ್ತೆ, ಎಲ್ಲೋ ಬರುತ್ತೆ, ರೆಡ್ ಬರುತ್ತೆ. ನಿಮ್ಗೆ ಸೇವಂತಿಗೆ ಎಲ್ಲ ಸೇವಂತಿಗೆ ವೆರೈಟಿಗಳು ಚೇಂಜ್, ವೆರೈಟಿ ಚೇಂಜ್ ಆಗ್ತಾ ಇದೀವಿ. ವರ್ಷ ಪೂರ್ತಿ ಹೂ ಬೆಳೆಯಂಗೆ ಆ ಥರದಲ್ಲಿರುತ್ತೆ. ಆ ಸೇವಂತಿಗೆ ಹೂವು ಆದ್ಮೇಲೆ ತರಕಾರಿ ಮಾಡ್ಕೋತೀವಿ. ತರಕಾರಿ ಅಂದರೆ ನಮ್ಗೆ ಏನು ಜಾಸ್ತಿ ಮಾಡಕ್ಕೋಲ್ಲ, 10 ಕುಂಟೆ ವಿಸ್ತೀರ್ಣ, 5 ಕುಂಟೆ, 6-7 ಕುಂಟೆ. ಸಸಿ ತರದ? ಅದು ಸಸಿ ತರ ಸರ್, ಸಸಿ ತರ್ತೀವಿ, ಸಸಿ ತಂದು ನಾಟಿ ಮಾಡ್ತೀವಿ. ಇವಾಗ ಟೊಮಾಟೊ ಬೆಳೆದ್ರಲ್ಲ 60-70 ದಿನ ಕಾಯಿ ಬರುತ್ತೆ. ನಾಟಿ ಮಾಡಿದೆ ಸರ್, ಅದಕ್ಕೆ ಈಗೆಲ್ಲ ದಾರ ಹಾಕ್ಬೇಕು, ದಡಿ ಬಡಿಬೇಕು, ತಂತಿ ಎಳಿಬೇಕು. ಅಂತರ್ ಬೇಸಾಯಿಗೆ ಕೆಲವೆಲ್ಲ ಫಸ್ಟ್ ಹೇಳ್ತಿದ್ರು ಪಟ್ಟಿನ ಪಟ್ಟಿಗೆ 3 ಅಡಿ ಹೇಳ್ತಾರೆ, ಈಗೆಲ್ಲ 5 ಅಡಿ 6 ಅಡಿ ಬಂದಿದೆ. ಫಸ್ಟ್ ಏನಂದ ಒಂದು ಎಕರೆಗೆ 10,000 ನೆಡ್ತಿದ್ರೆ ಈಗ 4,000 ಬಂದಾರೆ ಸಸಿಗಳನ್ನ. ಅಷ್ಟೇ 4,000 ಅಷ್ಟೇ ಇಳುವರಿ ಪಡಿಬೋದು ನಾವು. ಯಾಕೆಂದ್ರೆ ಇವತ್ತು ಏನಾಗಿದೆ ಅಂದರೆ ಸಸಿಗಳು ಒಂದು ಗಿಡಕ್ಕೆ ಕನಿಷ್ಠ 16-18 ಕೆಜಿ ಕಾಯಿ ಬಿಡಿಸೋ ಬಂದ್ಬಿಟ್ಟಿದ್ದಾರೆ ರೈತರು. ಆ ಲೆವೆಲ್ಗೆ ಬೆಳೀತಾ ಇದ್ದಾವೆ. ಯಾಕೆಂದ್ರೆ ನಾವು ಯಾವುದೇ ಬೆಳೆಯೋದಿವೆ ಆದಷ್ಟು ಅಂತರ ಜಾಸ್ತಿ ಕೊಡಬೇಕು. ಒತ್ತ ಕೊಟ್ಟಷ್ಟು ನಮ್ಗೆ ಇಳುವರಿ ಕಮ್ಮಿ ಆಗ್ತದೆ. ಪ್ರತಿಯೊಂದು ಬೆಳೆ ಆಗ್ಬೋದು, ಹೂವು ಆಗ್ಬೋದು, ತರಕಾರಿ ಆಗ್ಬೋದು, ಭತ್ತನೂ ಆಗ್ಬೋದು, ನಾಟಿ ರಾಗಿನೂ ಆಗ್ಬೋದು. ಅಂತರ ಜಾಸ್ತಿ ಕೊಟ್ಟು ನಾವು ಬೆಳೆ ಮಾಡಬೇಕು. ಭೂಮಿ ಸಿದ್ಧತೆ ಹೆಂಗಿದೆ ಗೊತ್ತಾ ಸರ್? ನಾವು ಯಾವುದೇ ಭೂಮಿ ಸಿದ್ಧತೆ ಮಾಡ್ಕೋಬೇಕಾದ್ರೆ ಫಸ್ಟು ಚಂಬೆ ಇಲ್ಲ ಉರುಳಿ ಬಿತ್ತಾ ಇದೀವಿ. ಅದನ್ನು ರೋಟ್ರೋವೇಟ್ರ್ ಮಾಡಿಸಿ ಆಮೇಲೆ ವ್ಯವಸಾಯ ಸ್ಟಾರ್ಟ್ ಮಾಡ್ತೀವಿ. ಪಕ್ಕದಲ್ಲೇ ಕೆರೆ ಇದೆ, ಕೆರೆಯಿಂದ ಗೋಡ್ ಹೊಡ್ಕೋತೀವಿ. ಆಮೇಲೆ ಗೊಬ್ಬರ ಇದೆ ನಮ್ಮಲ್ಲಿ, ಯಾಕೆಂದರೆ ಮೇಕೆಗಳಿವೆ, ಎಮ್ಮೆ ಇವೆ, ಎತ್ತಿವೆ. ಅದ್ರ ಜೊತೆ ಮಣ್ಣು ಮಿಕ್ಸ್ ಮಾಡಿ ಬುಡಕ್ಕೆ ಸುರಿತಾ ಇದ್ದೀವಿ ನಾವು ಗೊಬ್ಬರಗಳನ್ನು. ಮುಂಚೆನೇ ಹಾಕಿರ್ತೀರಿ ಈ ಕಡ್ಡಿ ನೆಡೋಕ್ಕಿಂತ ಮುಂಚೆನೇ? ಹೂ ಫಸ್ಟು ಭೂಮಿಗೆ ರೋಟ್ರೋವೇಟ್ ಮಾಡಿರ್ತೀವಿ, ಇಲ್ಲ ಕಡ್ಡಿ ನೆಟ್ಟಾದ್ಮೇಲೆ ಮುರಿಗೆ ಸುರಿಸ್ತಾ ಇದ್ದೀನಿ ಕೆಲವೆಲ್ಲ. ಈಗ ಒಂದು ಬೆಳೆ ಆದಮೇಲೆ ಎಷ್ಟು ದಿನ ಅದನ್ನ ಹಂಗೆ ಬೀಳ್ಬಿಡ್ತೀರಿ? ಕನಿಷ್ಠ ಈಗ ಒಂದು ಬೆಳೆ ಮಾಡಿದ್ರೆ ನಾನು 3-4 ತಿಂಗಳಿಗೆ ಗ್ಯಾಪ್ ಬಿಡ್ತೀನಿ. ಯಾಕೆಂದ್ರೆ ಅದರಲ್ಲಿ ಇದ್ರೆ ರೋಗಗಳೆಲ್ಲ ಹೋಗ್ಬೇಕು, ಅದಕ್ಕೆ ಗ್ಯಾಪ್ ಬಿಡ್ತೀನಿ ಅಂದ್ರೆ ಭೂಮಿ ಖಾಲಿ ಬಿಡಲ್ಲ. ಹುಳಿನ ಚೆಂಬೆನ ಬಿತ್ಬಿಟ್ಟು ಒಂದು ಹಸಿರೆಲ್ಲ ಗೊಬ್ಬರ ಹಾಕ್ಬಿಟ್ಟು ಅದನ್ನ ಏನೋ ರೋಗ ಇದ್ರೂ ದ್ವಿದಳ ಧಾನ್ಯದಲ್ಲಿ ರೋಗ ಕಂಟ್ರೋಲ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಅದನ್ನ ಕಂಟ್ರೋಲ್ ಮಾಡಿಬಿಟ್ಟು ಮತ್ತೆ ಅದ್ರಲ್ಲಿ ಹೊಸ ವ್ಯವಸಾಯ ಒಂದ್ಸಲ ಹೂ ಮಾಡಿದ್ರೆ ಆ ಭೂಮಿಗೆ ಬೆಳೆ ಚೇಂಜ್ ಮಾಡ್ತೀನಿ, ಬೆಳೆ ಪರಿವರ್ತನೆ. ಒಂದೇ ಬೆಳೆನ ಕಂಟಿನ್ಯೂ ಅದೇ ಭೂಮಿಯಲ್ಲಿ ಮಾಡಿದ್ರೆ ರೋಗ ಸ್ಪ್ರೆಡ್ ಆಗ್ತಾ ಇರ್ತದೆ. ಮಣ್ಣು ಪರೀಕ್ಷೆ ಮಾಡಿಸ್ತಾ ಇರ್ತೀರಾ? ಇಲ್ಲ ಸರ್, ನಾ ಮಣ್ಣು ಪರೀಕ್ಷೆಗೆ ಹೋಗೋದೇ ಇಲ್ಲ. ಯಾಕೆಂದ್ರೆ ನನ್ನ ಮಣ್ಣ ನಾನೇ ಪರೀಕ್ಷೆ ಮಾಡೋದೇನು, ವಿಜ್ಞಾನಿಗಳು ಪರೀಕ್ಷೆ ಮಾಡ್ಬೇಕಾಗಿಲ್ಲ ನಮ್ಮ ಮಣ್ಣನ್ನ, ನಾವೇ ಪರೀಕ್ಷೆ ಮಾಡ್ಕೋಬಹುದು. ಹೇಗೆ ಹೇಗೆ ಅಂದ್ರೆ ರೈತನ ಭೂಮಿಯಲ್ಲಿ ಇಲ್ಲಿ ಎರೆಹುಳ ಸತ ಇರ್ತವೆ, ಅದು ಭೂಮಿ ಅಲ್ಲ, ಅದುವರೆಗೂ ಒಂದು ಭೂಮಿ ಗರಿಷ್ಠವಾಗಿ ಭೂಮಿಯಲ್ಲಿ ಎರೆಹುಳುಗಳು ಯಥೇಚ್ಛವಾಗಿ ನಾವು ಮಾಡ್ಕೋಬೇಕು. ಅದು ಸ್ಪ್ರೆಡ್ ಎರೆಹುಳ ಸತೋಗ್ತಾ ಇದ್ದಾವೆ, ಅದೇ ಎರೆಹುಳ ಬರಬೇಕು ಅಂದ್ರೆ ನಾವು ಜಾಸ್ತಿ ಬೇರೆ ಹೊಲದ ಮಣ್ಣುಗಳು ಗೊಬ್ಬರಗಳ ತಂದಾಕ್ಬೇಕು. ಅದನ್ನ ನೀವು ಮಾಡ್ತಾ ಇರ್ತೀರ? ಅಲ್ಲ ಸರ್, ನಾವು ವರ್ಷ ಪೂರ್ತಿ ಎಲ್ಲ ಬೆಳೆ ಪೂರ್ತಿ ನಾವು ಗೊಬ್ಬರ ಕಂಟಿನ್ಯೂ ಕೊಡಲೇಬೇಕು ನಮ್ಮ ಭೂಮಿಗೆ. ಬರೀ ರಾಸಾಯನಿಕ ಕೊಟ್ಟಾಗ ನಮ್ಮ ಭೂಮಿ ಬೇಗ ಯಾಕೆ 2-3 ವರ್ಷದಲ್ಲಿ ಅದ ಸತ್ವ ಕಳ್ಕೊಬಿಡ್ತದೆ. ಯಾಕೆಂದ್ರೆ ನಾನು ಕನಿಷ್ಠ 1 ಕುಂಟೆಗೆ ಇಲ್ಲ ಅಂದ್ರೆ 4-5 ಗಾಡಿ ಗೊಬ್ಬರ ಹೊಡಿಲೇಬೇಕು, ಕೊಟ್ಟಿಗೆ ಗೊಬ್ಬರನ. ತರಕಾರಿ ಬೆಳೆಗೆ ಮತ್ತೆ ಹೂವಿನ ಬೆಳೆಗಳಿಗೆ ಈ ಒಂದು ಪೋಷಕಾಂಶಗಳ ನಿರ್ವಹಣೆ ಏನಿದೆ, ಮಣ್ಣಿಗೆ ಏನೇನು ಸೇರಿಸಬೇಕು, ಇದು ಬೇರೆ ಬೆಳೆಗಿಂತ ಭಿನ್ನವಾಗಿರುತ್ತೆ ಮತ್ತೆ ಹೆಚ್ಚಿರುತ್ತೆ ಸರ್? ಅದು ಹೆಚ್ಚಿರುತ್ತೆ. ನಾನು ಅದಕ್ಕೆ ಹೇಳಿದ್ದು, ಯಾವುದೇ ತರಕಾರಿ ಬೆಳೆ ನಾನು ಮಾಡಬೇಕು ಅಂದರೆ ಫಸ್ಟು ನನ್ನ ಮಣ್ಣಲ್ಲಿ ಏನು ಸಮಸ್ಯೆ, ಈ ವರ್ಷ ಏನಾರು ಭೂಮಿಗೆ ಇದು ಬಂತ, ಹಸಿರೆಲ್ಲ ಗೊಬ್ಬರ ತರಿಸ್ತಾ ಎಲ್ಲ ಬೆಳೆಸ್ತಾ ರೆಡಿ ಮಾಡಿ ರೋಟ್ರಿ ಓಡಿಸ್ತಾ ಆಮೇಲೆ ಒಂದ್ ನಾಲ್ಕು ಅಡಿ ಗೊಬ್ಬರ ತರಿಸ್ಬಿಡಿಸ್ತಾ ಹೊಸ ಮಣ್ಣ ಕೆರೆಯಲ್ಲಿ ಗೋಡ್ ತರಿಸ್ಬಿಡಿಸ್ಬಿಟ್ಟು ಆದ್ಮೇಲೆ ನಾಟಿ ಮಾಡಿಸೋದು. ಅದಕ್ಕೋಸ್ಕರನೇ ಬುಡಕ್ಕೋಸ್ಕರ ಗೊಬ್ಬರ ತರಿಸೋದು ನಾವು. ಯಾಕೆಂದ್ರೆ ಅಲ್ಲಿ ಆ ಭೂಮಿಲಿ ನಮ್ಗೆ ಸತ್ವ ಕಡಿಮೆ ಇತ್ತು ಅಂದ್ರೆ ಇದರಿಂದ ತಗೊಳ್ಳಿ. ಯಾಕೆ ಈಗ ಸಸಿ ನಾಟಿ ಮಾಡಿದ್ರು ಗೊಬ್ಬರ ಕೊಡ್ಬೇಕಾದ್ರೆ ಕನಿಷ್ಠ 3-8 ತಿಂಗಳಿಗಾರ ಅದ್ರ ಪವರ್ ಸಿಗೋದು ನಮ್ಗೆ. ಯಾಕೆ ದಿನ ಏನು ಪವರ್ ಸಿಗಲ್ಲ ಅದು, ಅದು ಫಲ ಪಡೋದಕ್ಕಾರೋ ಅದ್ರ ಬೆಳೆ ಕರೆಕ್ಟ್ ಆಗಿರ್ಲಿ ಅಂದ್ಬಿಟ್ಟು ಒಂದು ಪ್ಲಾನ್ ಮಾಡ್ತಾ ಇದೀವಿ. ನೀವೇ ಹೇಳಿದಾಗೆ ಎಮ್ಮೆ ಸಾಕಿದ್ದೀರಿ, ಮೇಕೆ ಸಾಕಿದ್ದೀರಿ, ಅವುಗಳನ್ನ ಏನು ಕೋಳಿ ಸಾಕಣೆಯನ್ನು ಸಹ ಮಾಡ್ತಾ ಇದ್ದೀರಿ, ಅವುಗಳ ತ್ಯಾಜ್ಯ ಎಲ್ಲ? ಸರ್, ತ್ಯಾಜ್ಯ ಎಲ್ಲ ಜಮೀನಿಗೆ ಹೋಗ್ತಾ ಇದೆ. ಈ ಎಮ್ಮೆ ಸಾಕಾಣಿಕೆಯಿಂದ ನಾವು ಡೈರಿ ಇದ್ರೂ ಹಾಲಾಗ್ತಾ ಇಲ್ಲ. ನಮ್ದು ಮೇನ್ ಪಾಯಿಂಟ್ ಬೆಣ್ಣೆ, ಮಜ್ಜೆ ಸೆಲ್ಬಿ ಬೆಣ್ಣೆ ಮಾಡ್ತಾ ಇದೀವಿ. ಕನಿಷ್ಠ ಒಂದು ದಿನಕ್ಕೆ ಇಲ್ಲ ಅಂದ್ರೆ ಒಂದು 150 ರೂಪಾಯಿ ಬೆಣ್ಣೆ ಸಿಗುತ್ತೆ ಮನೇಲಿ. ಮಾರಾಟ ಮಾಡ್ತೀರಿ? ಅಡ್ಡಿಲ್ಲ, ಮಾರಾಟ ಇಲ್ಲ, ಮನೆಗೆ ಬಂದು ತಗೋಗ್ತಾರೆ. ಅದಕ್ಕೆಲ್ಲ ಆರ್ಡರ್ ಇರ್ತದೆ ಫಸ್ಟ್. ನಾವಿನ ಬೆಣ್ಣೆ ಸಿಲ್ಬಾಕ್ ಮೊದಲೇ ಬಂದು ಹೇಳ್ಬಿಟ್ಟು ಹೋಗಿರ್ತಾರೆ. ಏನಿದೆ ಅಂದ್ರೆ ನಮ್ಮ ಕ್ವಾಲಿಟಿ ಚೆನ್ನಾಗಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ಯಾರು ಯಾವ್ದು ಕೊಂಡಲ್ಲ. ಬೆಣ್ಣೆ ಸಿಗುತ್ತೆ, ಬೆಣ್ಣೆ ಇದರಿಂದ ಈಗ ಮೇಕೆ ಸಾಕ್ತೀವಿ ಅದಷ್ಟು ಆದಾಯ ಆಗುತ್ತೆ. ಇಲ್ಲ ಹಬ್ಬ ಹರಿದಿನಗಳಿಗೆ ಕಟಾವು ಮಾಡ್ತಾ ಇರ್ತೀವಿ. ಕೋಳಿಯಿಂದ ಮೊಟ್ಟೆ ಬರುತ್ತೆ, ಮೊಟ್ಟೆನ ಹಬ್ಬ ಖರೀದಿನಕ್ಕೆ ಅದೇ ಕೋಳಿ ನಾವೇನು ಹೆಚ್ಚಾಗ್ತಿಲ್ಲ. ಒಂದು 10 ಕೋಳಿ ಇರಲಿ. ಯಾಕೆ ರೈತನ ಮನೆ ಆದ್ಮೇಲೆ ಕೋಳಿ, ಎಮ್ಮೆ, ದನ, ಆಡು, ಕುರಿ. ಆಮೇಲೆ ನಮ್ದು ಇನ್ನೊಂದ್ರೆ ಆಧುನಿಕ ಬೇಸಾಯ ಆದ್ರೆ ಸಾಂಪ್ರದಾಯಿಕ ಬೇಸಾಯ. ಆಧುನಿಕದಲ್ಲಿ ಸಾಂಪ್ರದಾಯಿಕ, ನಾನು ಜಾಸ್ತಿ ಟ್ರ್ಯಾಕ್ಟರ್ಗೆ ಒತ್ತು ಕೊಡಲ್ಲ. ಎಲ್ಲ ಎತ್ತಿನಲ್ಲಿ ಉಡ್ಮೆ ಮಾಡೋದು. ಎತ್ತಿದ್ಯಾ ಮನೆಯಲ್ಲಿ? ಎತ್ತು ಕಂಪಲ್ಸರಿ ಇರ್ಲೇಬೇಕು ಸರ್. ಅದು ಏನೇ ಆದ್ರೂ ಒಂದ್ ವರ್ಷ ಪೂರ್ತಿ. ಯಾಕೆ ಅಂದ್ರೆ ಇನ್ನೊಬ್ರ ಹತ್ರ ಮುರಿ ಹೊಡಿಬೇಕಾದ್ರೆ ಬೆಳೆ ಬೆಳಿಬೇಕಾದ್ರೆ ಎತ್ತು ಒಂದ್ ಜೊತೆ ಕಂಪಲ್ಸರಿ ಇಟ್ಟೇ ಇರ್ತೇವೆ. ಎತ್ತು ಬೇಕೇ ಬೇಕು ನಮ್ಗೆ. ಎತ್ತಿಲ್ಲ ಟ್ರ್ಯಾಕ್ಟರ್ ಇಲ್ದರೂ ಪರವಾಗಿಲ್ಲ, ಟಿಲ್ಲರ್ ಇಲ್ದರೂ ಪರವಾಗಿಲ್ಲ, ಎತ್ತಿರ್ಬೇಕು. ಯಾಕೆಂದ್ರೆ ನಾನು ಎಂತ ಭೂಮಿನೂ ಸುದ್ದ ರೈತರಿಗೆ ಅಂದ್ರೆ ಎತ್ತಿಲ್ಲ ಅಂದ್ರೆ ಕೈ ವ್ಯವಸಾಯ ಮಾಡ್ತಾರೆ. ಅವ್ರವ್ರೆ ಹೊತ್ಕೊಂಡು ಹೇಗಿಲ್ಲ ಅಣ್ಣ ತೆಗಿ ಎಲ್ಲ ಏನಾಗಿದ್ರೆ ಅಣ್ಣ ತಮ್ಮ ಎಲ್ಲ ಸೇರ್ಕೊಂಡು ಜಮೀನು ಇಲ್ಲ ಅಂದಾಗ ಕುಂಟೆ ಹೊಡಿಬೇಕಾದ್ರೆ ಆ ಕಡೆ ಗೊಬ್ಬರ ಕಟ್ಕೋತಾರೆ ಹೇಳ್ತಾರೆ. ಎತ್ತಿತ್ತು ಅಂದ್ರೆ ಕರೆಕ್ಟ್ ಶಿಸ್ತ ಕಳಿಸಿದ್ರೆ ಅದೇ ಶಿಸ್ತಕ್ಕೆ ಹೋಗುತ್ತೆ ನೇರದಲ್ಲಿ. ಎತ್ತಿರ ಯಾಕೆ ರೈತ ಆದ್ಮೇಲೆ ಎತ್ತು ಇರಲೇಬೇಕು ಅವ್ರ ಭೂಮಿಯಲ್ಲಿ ಜಮೀನಿಗೆ. ಇನ್ನು ನೀವೇ ಹೇಳಿದ ಹಾಗೆ ಮೂರು ಭಾಗ ಮಾಡಿಕೊಂಡ್ರಿ, ಅದರಲ್ಲಿ ಎರಡು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಭತ್ತದ ಬೆಳೆಗೆ ಸಂಬಂಧಪಟ್ಟ ಹಾಗೆ ಏನು ನಿಮ್ಮ ಅನುಭವ, ಯಾವ ತಳಿಗಳನ್ನು ನೀವು ಬೆಳೆದಿದ್ದೀರಿ, ಏನು ಇಳುವರಿ ಬಂತು, ಅದಕ್ಕೆ ಹೇಗೆ ಮಾರುಕಟ್ಟೆ ಇದೆ? ಸರ್, ರೈತ ಈಗ ಏನು ಮಾಡ್ತೀವಿ ನಾವುಗಳು ಅಂದರೆ ಬರೀ ಕೃಷಿ ಮಾಡಿದ್ರೆ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಕೃಷಿ ಮಾಡಿದ್ರೆ ಬರೀ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ನಿಮ್ಮ ಪ್ರಕಾರ ಭತ್ತ ರಾಗಿ ಮಾಡ್ಕೊಂಡ್ರೆ ಅವತ್ತು ಜೀವನ ಮಾಡ್ಬೋದು, ಅಷ್ಟು ಬಿಟ್ಟರೆ ಇನ್ನು ಯಾವ ಜೀವನ ಮಾಡೋದು ಕಷ್ಟ. ಅವನು ಏನು ಬೆಳಿಬೋದು ಅಂದರೆ ಇವತ್ತು 1 ಎಕರೆ ಭತ್ತ ಬೆಳೆದ್ರೆ ಅವ್ರ ಮನೇಲಿ ಎತ್ತಿಲ್ಲ ಏನಿಲ್ಲ, ಟ್ರ್ಯಾಕ್ಟರ್ ಆಧುನಿಕ ಪ್ರಕಾರ ಮಾಡ್ತಾ ಹೋದಾಗ ಅವ್ನು ಉಳಿಯ ಆದಾಯ ಭಾಳ ಕಡಿಮೆ ಆಗ್ತದೆ. ಇವತ್ತು ಒಬ್ಬ ರೈತ ಒಂದು ತಿಂಗಳಿಗೆ 20,000 ಸಂಪಾದನೆ ಮಾಡ್ತಾವ್ರೆ ಅಂದರೆ ಕನಿಷ್ಠ ನನಗೆ ಒಂದು ದಿನಕ್ಕೆ ಒಬ್ಬ ರೈತ 1,000 ರೂಪಾಯಿ ಸಂಪಾದನೆ ಮಾಡೋ ಕೆಪಾಸಿಟಿ ಬರಬೇಕು. ಒಂದು ದಿನಕ್ಕೆ 1,000 ರೂಪಾಯಿ ಸಂಪಾದನೆ ಮಾಡೋ ಕೆಪಾಸಿಟಿ ಬಂತು ಅಂದರೆ 1.5 ಲಕ್ಷ ಕಳಿಸ್ ಖರ್ಚು ಕಳೆದ್ರು 1.5 ಲಕ್ಷ ಉಳಿತಾಯ ಆದಾಯ ಆಗಬೇಕು ಅವನಿಗೆ 1 ವರ್ಷದಲ್ಲಿ. ನಮ್ಮ ಅನಿಸಿಕೆ ಪ್ರಕಾರ ಅಷ್ಟು ಮಾಡ್ಕೋಬೇಕು. ಈಗ ನಾವು ಭತ್ತ ಬರೀ ಭತ್ತ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ರಾಸುಗಳು ಮೇವಿಗೆ ಇಂಪಾರ್ಟೆಂಟು, ಊಟಕ್ಕೋಸ್ಕರ ಭತ್ತ ರಾಗಿ ಮಾಡ್ತಾ ಇದ್ದೀವಿ. ನಾ ಆದಾಯಕ್ಕೋಸ್ಕರ ಭತ್ತ ರಾಗಿ ಮಾಡೋದು ಭಾಳ ಕಷ್ಟ ಆಗ್ತಾ ಇದೆ. ಆದಾಯಕ್ಕೋಸ್ಕರ ಭತ್ತ ರಾಗಿ ಹೋಗೋದ್ರಿಂದ ಮರ ಬೇಸಾಯ ಬೆಟರ್ ನಮಗೆ. ಯಾವ್ದಾರ ಆಗಲಿ ದೀರ್ಘಾವಧಿ ಮರ ಮಾಡ್ಬೋದು, ತೆಂಗಾಗ್ಬೋದು, ಆಮೇಲೆ ಮಾವು. ನಿಮ್ಮ ಊಟಕ್ಕೆ ಬೇಕಾದ ನೀವು ಬೆಳ್ಕೋತಾರೆ? ಊಟಕ್ಕೆ ಬೇಕಾದ ಮಾರಿ ಬೇರೆ ಮಾರಾಟನೂ ಮಾಡ್ತಾ ಇದ್ದೀವಿ. ನಮಗೆ ಊಟಕ್ಕೆ ಅಷ್ಟು ಬೇಕಾಗಲ್ಲ. ಈಗ ಭತ್ತದಲ್ಲಿ ನಾವು ಒಂದು BR ಭತ್ತ ಬೆಳಿತಾ ಇದ್ದೋ ಫಸ್ಟ್ ಹುಲ್ಗೆ, ಅದು ಬಂದ್ರೆ MTU 1,000 ಮಾಡ್ತಾ ಇದ್ದೋ. ಮಂಡ್ಯ ಸೋನ 1, ಮಂಡ್ಯ ಸೋನ 2 ಮಾಡ್ದೋ. ಎಷ್ಟು ಇಳುವರಿ ಬಂತು ಸರ್? ಅದರಲ್ಲಿ ನನಗೆ ಮಂಡ್ಯ ಸೋನ ಸ್ವಲ್ಪ ಎಫೆಕ್ಟ್ ಆಗ್ತು. ಈ BR ಅಲ್ಲಿ ಇಳುವರಿ ಕಡಿಮೆ ಆಗ್ತದೆ, 23-24 ಕ್ವಿಂಟಲ್ ಆಗ್ತದೆ. ಅದರಲ್ಲಿ ನನಗೆ ಮೇವು ಚೆನ್ನಾಗಿ ಸಿಗ್ತಾ ಇದೆ. ಮೇವಿನ ದೃಷ್ಟಿಯಿಂದ ನಾನು ಯಥೇಚ್ಛವಾದ ಎತ್ತರ ತಳಿಗಳನ್ನ ಆಯ್ಕೆ ಮಾಡ್ಕೊತಾ ಇದ್ದೀನಿ. ವಿತ್ತ ನನಗೆ ಇಳುವರಿ ದೃಷ್ಟಿಗೆ ಹೋದಾಗ 1,001 ಆಯ್ಕೆ ಮಾಡಿದೆ. 1,001 ಆಯ್ಕೆ ಮಾಡಿದಾಗ ಅಲ್ಲಿ ಮೇವು ಕಡಿಮೆ ಆಗ್ತಾ ಇದೆ ನನಗೆ. ಅದರಿಂದ ಭತ್ತ ಮಾಡೋದು ರಾಗಿ ಇಳುವರಿ ಎಷ್ಟು ಬಂದಿತ್ತು ಅದು? 1,030 ಕ್ವಿಂಟಲ್ ಸರ್ ನನಗೆ 1 ಎಕರೆಗೆ. ಅಲ್ಲ, ಅಲ್ಲೂ ಏನಾದ್ರು ಇಳುವರಿ ಬರ್ತದೆ, ಇಳುವರಿ ಬರ್ತದೆ, ಇಳುವರಿ ಬಂದ್ರು ನಮ್ಗೆ ಮೇವು ಕಡಿಮೆ ಆಯ್ತು. ಈ BR ಅಲ್ಲಿ ಇಳುವರಿ ಕಮ್ಮಿ ಆಗ್ತದೆ, ಮೇವು ಸಿಗ್ತದೆ. ಮಾರ್ಕೆಟಿಂಗ್ ಎರಡು ಒಂದೇ ರೇಟು. ಯಾವ್ದಾರ ಕೊಡು ನಾವು ಕೊಡೋದು, ಈಗ ಲೆವಿ ಕೊಡ್ತಾ ಇದ್ದ ಸರ್ಕಾರಕ್ಕೆ ಯಾವ್ದು ಕೊಟ್ಟರು 1,750 ರೂಪಾಯಿ ಫಿಕ್ಸ್. ಅಂದ್ರೆ ನಿಮ್ಮ ಗಮನ ಇರೋದು ಮೇವು ಆಗ್ಬೇಕು, ಆ ತರದ ನೀವು ಬೆಳೆಯುತ್ತಾ ಇದ್ದೀರಾ? ಅದಕ್ಕಿಂತ ಈ ರಾಗಿ ಬೆಟರ್ ಅನ್ನಿಸ್ ಕಾಣಿಸ್ತದೆ ನನಗೆ, ಯಾಕೆಂದ್ರೆ ಖರ್ಚು ಕಡಿಮೆ. ಕುಂಟಾಲ್ಗೆ ಆರಾಮಾಗಿ 2,500 ರೂಪಾಯಿ ನಮ್ಗೆ. ಈಗ ನೀರಾವರಿ ಮಾಡಿಸ್ಕೊಂಡಿದ್ದೀರಲ್ಲ, ಹಂಗಾಗಿ ಭತ್ತ ಬೆಳೆ? ಇಲ್ಲ ಸರ್, ಭತ್ತಕ್ಕೆ ನೀರಾವರಿಗೆ ಭತ್ತ ಮಾಡಿಲ್ಲ ನಾನು. ಜೋಬುಲ್ ಭೂಮಿಗೆ ಮಾತ್ರ ಭತ್ತ ಮಾಡಿದ. ನೀರಾವರಿ ಭತ್ತ ಬೆಳೆದ್ರೆ ರೈತ ನಿಜವಾಗ್ಲೂ ಸುಟ್ಟು ಹೋಗ್ತಾನೆ. ಬೇರೆ ಬೆಳೆ ಅಷ್ಟು ನೀರು ಹಾಕ್ಬಿಟ್ಟು ಭತ್ತ ಬೆಳೆದ ರೈತ ಅಂದ್ರೆ ಡ್ರೈಲ್ಯಾಂಡ್ ಅಲ್ಲಿ ಅವ್ನು ಬಹಳ ಸುಟ್ಟು ಹೋಗ್ಬಿಡ್ತಾನೆ ಭತ್ತ. ಭತ್ತ ಎಲ್ಲಿ ಬೆಳೀತಾ ಇದ್ರೆ? ನನ್ನ ಜೋಬುಲ್ ಭೂಮಿ, ನನ್ನ ಭೂಮಿಲಿ ಹೆಚ್ಚಾದ ನೀರು ಅಲ್ಲಿ ಜೋಬ್ಲ ಆಗಿರ್ತದೆ. ಯಾಕೆಂದ್ರೆ 1 ತಿಂಗಳು ನೀರು ಇಲ್ದರೂ ಅದು ತಡೆಯಂತ ಭೂಮಿಗೆ ಮಾತ್ರ ಭತ್ತ ಮಾಡಿಸಿದೀನಿ ನಾನು. ಯಾಕೆಂದ್ರೆ ಇವಾಗ ಏನಿದೆ, ನಮ್ಮ KRS ಅಲ್ಲಿ ನೀರು ಹರಿಸ್ತಾರೆ ಅಂದ್ಬಿಟ್ಟು ಜನ ಕಂಟಿನ್ಯೂ ಬೇಕು. ಭತ್ತಕ್ಕೇನಿಲ್ಲ, ಎಂಟು ನಾನು ಏರೋಬಿಕ್ ಭತ್ತ ಮಾಡಿ ಪ್ರತ್ಯಕ್ಷತೆ ಮಾಡಿದ್ದೀನಿ, ಸಾಲ್ ಭತ್ತ ಮಾಡಿ ಸರ್ಕಾರದಿಂದ ಪ್ರೋತ್ಸಾಹ ತಗೊಂಡಿದ್ದೀನಿ ಅದರಲ್ಲಿ. ಈಗ ನಿಮಗೆ ಪ್ರಶಸ್ತಿಗಳು ಬಂದಿದೆ ಸುಮಾರು, ತೋಟಗಾರಿಕೆ ಇಲಾಖೆಯಿಂದ ನಿಮ್ಮ ಶ್ರೀಮತಿಯವ್ರಿಗೆ ಬಂದಿದೆ, ನಿಮಗೆ ಕೃಷಿ ಇಲಾಖೆಯಿಂದ ಬಂದಿದೆ, ಕೃಷಿ ವಿಶ್ವವಿದ್ಯಾಲಯದಿಂದ ಬಂದಿದೆ. ಸರ್ ಯಾವ ಕಾರಣಕ್ಕೆ ನಾನು ಹುಡುಕೊಂಡು ಹೋಗಿ ಯಾವ್ದನ್ನ ತಗೊಳ್ಳ ಸರ್? ಹಂಗಲ್ಲ, ಯಾವ ಕಾರಣಕ್ಕೆ ಬಂದಿರಬಹುದು ಅಂತ ನಿಮ್ಗೆ ಅನ್ಸುತ್ತೆ ಸರ್? ನನ್ನ ಪ್ರಶಸ್ತಿ ಬಂದಿದ್ದಂದ್ರೆ ಸಣ್ಣ ಹಿಡುವಳಿದಾರದಲ್ಲಿ ಪದವೀಧರ ಆಗಿ ಗಂಡ ಹೆಂಡತಿ ಇಬ್ರು ವ್ಯವಸಾಯ ಮಾಡ್ಕೊಂಡು ಅಪ್ಪ ಅಮ್ಮನ ಜೊತೆ ಸೇರ್ಕೊಂಡು ಚಿಕ್ಕ ಹಿಡುವಳಿ ರೈತ ಬದುಕ್ಬೋದು ಅನ್ನೋದಕ್ಕೆ ಒಂದು ಸಾಧನೆ ಮಾಡಿಕೊಟ್ಟಿಲ್ಲ. ಇವನ್ನ ನನಗಿನ್ನು ಉತ್ತಮವಾದ ರೈತರು ಬೆಳೀತಾ ಇದಾರೆ, ಅವ್ರಿಗೆ ಪ್ರಶಸ್ತಿ ಕೊಟ್ಟಿಲ್ಲ ಅಂತಲ್ಲ, ಸಣ್ಣ ಸಣ್ಣ ಹಿಡುವಳಿಲಿ ಅವರೇ ಕಟ್ಟಿ ಅವ್ರ ನೇರ ಮಾರಾಟಕ್ಕೆ ಮುಂದಾಗ್ತಾ ಇದಾರೆ. ಯಾಕೆ ಒಬ್ಬ ಪದವೀಧರ ಬಂದು ಹಳ್ಳಿ ಸೇರ್ಕೊಂಡು ವ್ಯವಸಾಯ ಮಾಡ್ತಾನೆ ಅಂದ್ರೆ ಅದರ ಗುಣ ಏನು ನೋಡಿ ಅನ್ನೋದಕ್ಕೆ ಸುಮಾರು ಜನ ಬಂದು ಮಾರ್ಗದರ್ಶನ. ಈ ವರ್ಷದಲ್ಲಿ ನನಗೆ ನರಸಮ್ಮ ಮೆಣಸೇಗೌಡ ಕೃಷಿ ಪ್ರಶಸ್ತಿ ಪ್ರದಾನ ಮಾಡಿದ್ರು. ಅದು ನನಗೆ ಯಾರೋ ಹೇಳ್ತಾ ಇದ್ರು, ಅಣ್ಣ ನಾವು ಅಪ್ಲಿಕೇಶನ್ ಹಾಕಿ ಸುಮಾರು ವರ್ಷ ಆಯ್ತು ನಮ್ಗೆ ಪ್ರಶಸ್ತಿ ಕೊಡಲಿಲ್ಲ ಅಂತ. ನಾನು ಏನು ಹಾಕ್ಲಿಲ್ಲ, ಅವರೇ ಬಂದು ಸೆಲೆಕ್ಟ್ ಮಾಡಿ ನನಗೆ ಪ್ರಶಸ್ತಿ ಕೊಡ. ಅದೇ ಏನು ಏನಿರ್ಬೋದು ಅಂತ ನಿಮಗೆ ಅನ್ಸುತ್ತೆ? ನನಗೆ ಏನಿರ್ಬೋದು ಅಂತ ಅನ್ಸುತ್ತೆ, ಅದೇ ಅವರು ಏನ್ ಮಾಡಿದ್ರು, ಈಗ ಹೆಂಗೆ ಸಣ್ಣ ಹಿಡುವಳಿದಾರೆ ರೈತ ಬೆಳೀತಾ ಇದ್ದಾನೆ ಅದು ಯಾರೋ ನನಗೂ ಗೊತ್ತಿಲ್ಲ, ಆ ಪ್ರಶಸ್ತಿ ನನಗೆ ಬರ್ತದೆ ಅಂತೂ ಗೊತ್ತಿಲ್ಲ, ಅದು ಫೀಲ್ಡ್ ಆಗಿಕೊಂಡು ಗೊತ್ತಿಲ್ಲ, ಪ್ರಶಸ್ತಿ ಅಮೌಂಟ್ ಏನು ಅಂತೂ ಗೊತ್ತಿಲ್ಲ ನನಗೆ. ಫಸ್ಟ್ 15,000 ಕೊಟ್ಟಿರಂತೆ, ಈ ವರ್ಷ 25,000 ಕೊಟ್ಟಿದ್ದಾರೆ ನನಗೆ, ಅಮೌಂಟ್ ಜಾಸ್ತಿ ಅಮೌಂಟ್ ಕೊಟ್ಟಿದ್ದಾರೆ. ಇರಲಿ, ನಿಮಗೆ ಪ್ರಶಸ್ತಿ ಬಂದಿರೋದಕ್ಕಾಗಿ ಅಭಿನಂದನೆಗಳನ್ನು ನಾವು ಹೇಳ್ತಾ ಇದೀವಿ ಎಲ್ಲ ರೈತರ ಪರವಾಗೂ. ರಾಜೇಗೌಡ್ರೆ, ಇಷ್ಟೆಲ್ಲ ಒಂದ್ ರೀತಿ ಸಾಹಸಮಯ ಬದುಕೇ ನಿಮ್ದು. ಹೌದು ಸರ್, ಸಾಹಸಮಯ ಬದುಕು ಅಂದ್ರೆ ನನಗೆ ಇನ್ನೊಂದೇನಂದ್ರೆ ಪಟ್ಟಣ ಜೀವನಕ್ಕಿಂತ ಹಳ್ಳಿ ಜೀವನ ಒಳ್ಳೇದು. ಹಳ್ಳಿ ಜೀವನದಲ್ಲಿ ಅತಾದಷ್ಟು ಖರ್ಚು ಕಡಿಮೆ ಮಾಡ್ಕೊಂಡು ವ್ಯವಸಾಯನ ವಿಂಗಡಣೆ ಮಾಡ್ಕೊಂಡು ಆಳುಗಳ ಮೇಲೆ ನೆಮ್ಕಡ್ದೇನೆ ಮನೆ ಮಂದಿ ಎಲ್ಲ ಆದಷ್ಟು ಸಿಂಪಲ್ ಆಗಿ ವ್ಯವಸಾಯ ಮಾಡ್ಕೊಂಡು ಹೋದ್ರೆ ರೈತ ಸುಖವಾಗಿ ಬದುಕ್ಬೋದು. ಯಾಕೆಂದ್ರೆ ನಮ್ದೇನಂದ್ರೆ ಇವತ್ತರ ದುಂದು ವೆಚ್ಚ, ಮದುವೆ ಆಗ್ಬೋದು, ಹಬ್ಬಗಳಾಗ್ಬೋದು, ರೈತರು ಏನೇ ಆಗ್ಲಿ ಬಿಡೋ ಒಂದು 20,000 ಅಲ್ಲ ಅನ್ನಲ್ಲ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಡ್ತಾರೆ. ವ್ಯವಸಾಯಕ್ಕೂ ಆಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಡ್ತಾರೆ. ಒಂದು ಎಕರೆ ಟಮಾಟ ಮಾಡ್ಬೇಕಂದ್ರೆ 80,000 ಮಾಡ್ಬಿಡ್ತಾರೆ, 2-3 ಬ್ಯಾಚ್ ಕೈ ಕೊಡ್ತು ಅಂದ್ರೆ ಅಲ್ಲಿ ಸುಟ್ಕೊಂಡು ಅವನ ಕೈ ಅಂತೆ. ಆದಷ್ಟು ಕಡಿಮೆ ಇಳುವರಿಯಿಂದ ಒಳ್ಳೆ ಆದಾಯ ಪಡೆಯೋಕೆ ಇಷ್ಟಪಡ್ತಾರೆ. ಎಕರಾನ್ಗಟ್ಟಲೆ ಒಬ್ಬರು 10 ಕುಂಟೆ ಮಾಡ್ಕೊಂಡು ವಿಸ್ತೀರ್ಣ ಚಿಕ್ಕದಾಗಿ ಮಾಡ್ಕೊಂಡು ಚಕ್ಕಂದವಾಗಿ ಆದಷ್ಟು ವೇರೆ ಪ್ರಗತಿಪರ ರೈತರಿಂದ ತಿಳ್ಕೊಳ್ಳಿ ಏನಿದೆ ಆದಾಯ, ಯಾವ ಸೀಸನಲ್ಲಿ ಏನು ಮಾಡ್ಕೋಬೇಕು. ಫಸ್ಟು ನಾವು ವ್ಯವಸಾಯ ಮಾಡಬೇಕಾದ್ರೆ ಕಾಲಗಣನೆ ತಗೋಬೇಕು ಸರ್, ಯಾವ ಟೈಮಲ್ಲಿ ಏನು ರೈಟ್ ಆಗ್ಬೋದು ಅದು ಇಂಪಾರ್ಟೆಂಟ್ ರೈತನಿಗೆ. ವ್ಯವಸಾಯ ಮಾಡಬೇಕಂದ್ರೆ ಯಾವ ಟೈಮಲ್ಲಿ ಏನು ಬೆಳಿಬೋದು, ಯಾವ ಟೈಮಲ್ಲಿ ರೈತನಿಗೆ ಸಿಗುತ್ತೆ. ಯಾಕೆಂದ್ರೆ ನಾವು ಇವತ್ತು ರೈತಗೆ ರೈತನೇ ಕಾಂಪಿಟೇಷನ್, ಬೇರೆ ಯಾರು ಅಲ್ಲ. ಯಥೇಚ್ಛವಾಗಿ ರೈತನಿಗೆ ರೈತನೇ ಕಾಂಪಿಟೇಷನ್, ಬೇರೆ ಯಾರು ಅಲ್ಲ. ಮಾಲು ಯಥೇಚ್ಛವಾಗಿದ್ದಾಗ ಬೀದಿಗೆ ಸುರಿತೀವಿ, ಮಾಲು ಕಡಿಮೆ ಇದ್ದಾಗ ಅವತ್ತು ಬೆಳೆ ಓಡಾಡ್ತೀವಿ. ಅದನ್ನು ವರ್ಷ ಪೂರ್ತಿ ನಾವು ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ಕೋಬೇಕು ಫಸ್ಟ್, ಮುಂಚೆ ಒಂದು ಪ್ಲಾನ್ ಮಾಡಬೇಕು. ಈಗ ಇನ್ನೊಂದು ವಿಚಾರ ಮುಖ್ಯವಾಗಿ ನಿಮ್ಮ ವಿಷಯದಲ್ಲಿ ನಾವು ಗಮನಿಸಬೇಕಾಗಿರೋದು, ಕುಟುಂಬದ ಕೃಷಿಯಾಗಿ ಇದು ನಡೀತಾ ಇದೆ ಅಂದ್ರೆ ಕುಟುಂಬ ಕೃಷಿ ಅಲ್ಲ, ಕೃಷಿ ಕುಟುಂಬ ಅಂದೇ ಒಂದು ಆರ್ಟಿಕಲ್ ಮಾಡಿಬಿಟ್ರು ಬಂದಿ ಅವರು. ಅದನ್ನೇ ಹೇಳಿದ್ದು, ಕುಟುಂಬದ ಸದಸ್ಯರೆಲ್ಲರೂ ಒಂದಲ್ಲ ಒಂದು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ರೈತನ ಮನೆ ಅಂದ್ಮೇಲೆ 4 ಜನ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಗೇದನೆ ಅದೊಂಥರ ಯಶಸ್ವಿಯಾದ ಕೃಷಿ ಆಗಕ್ಕೆ ಸಾಧ್ಯ. ಯಾರು ಒಬ್ಬ ಗೈತ ಅದು 4 ಜನ ತಿರುಗಾಡಿದ್ರೆ ಅದು ಕೃಷಿ ಅಭಿವೃದ್ಧಿ ಆಗ್ತದೆ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಏನ್ ಮಾಡ್ತಾರೆ, ತಾಯಿ ಏನ್ ಮಾಡ್ತಾರೆ, ನಿಮ್ಮ ಮಡದಿ ಏನ್ ಮಾಡ್ತಾರೆ? ಸರ್, ನಮ್ಮ ತಂದೆಯವರು ನಾವು ಬೆಳೆದನ್ನ ಮಾರಾಟಕ್ಕೆ ತಗೋ ಹೋಗ್ತಾರೆ, ನಾನು ವ್ಯವಸಾಯ ಮಾಡ್ತೇನೆ. ನಮ್ಮ ಮಿಸ್ಸಸ್ ಅದ್ರ ಕಂಟಿನ್ಯೂ ಎಲ್ಲ ಕಳೆ ತೆಗೆಯೋದೆಲ್ಲ ಅವ್ರು ಮಾಡ್ತಾರೆ. ನಮ್ಮ ತಾಯಿ ಮೇಕೆ ಇದೆ, ಎಮ್ಮೆ ಇದೆ, ಮೇಯಿಸ್ಕೊಂಡು ಅವರು ವ್ಯವಸಾಯಕ್ಕೆ ಬರ್ತಾರೆ. 4 ಜನ ದುಡಿತಾರೆ ನಮ್ಮ ಮನೇಲಿ, ಯಾರು ಸುಮ್ಮನೆ ಕುಂಡ್ಕೊಳ್ಳಲ್ಲ. ಅದು ಬೆಳಿಗ್ಗೆ 6 ಸ್ಟಾರ್ಟ್ ಆದ್ರೆ ರಾತ್ರಿ 9 ದುಡಿಮೆ ಮಾಡ್ತಾರೆ. ಹೇಗೆ ಅಂದ್ರೆ ನಾವು ಬೆಳೆದು ನಾವೇ ಕಟ್ಟಬೇಕಲ್ಲ, 6 9 ನೈಟು ಕೆಲಸ ಮಾಡ್ತಾರೆ. ಆ ನಮ್ಗೆ ನಮ್ಮ ತಂದೆ ಹೇಳ್ತಾ ಇರ್ತಾರೆ, ನಾವು ಒಂದಿನಕ್ಕೆ ಕೂಲಿ ಲೆಕ್ಕ ಮಾಡ್ಕೊಂಡ್ರೆ 1,000 ರೂಪಾಯಿ ದುಡಿಬೇಕು. 300 ರೂಪಾಯಿ ಕೂಲಿ ಹಾಕಬೇಕು ಒಂದಿನಕ್ಕೆ, ಎಣ್ಣಾಳಬಹುದು ಗಂಡಾಳಬಹುದು. 300 ರೂಪಾಯಿ ಕೂಲಿ ಹಾಕೊಂಡ್ರೆ 1,000 ರೂಪಾಯಿ ಆಗುತ್ತೆ, 1,000 ರೂಪಾಯಿ ದುಡಿಯೋಕೆ ಕಷ್ಟ ಆಗ್ತಾ ಇದೆ ಜೀವನ ಅಂತ. ಬೇರೆ ಕಡೆ ದುಡಿದ್ರೆ ಈಗ ನಾವು ಬೇರೆಯವ್ರ ಮನೆ ಕೂಲಿಗೆ ಹೋಗಲ್ಲ, ನಮ್ಮ ಮನೆ ಬದುಕು ನಾವು ಮಾಡಿದಾಗ ಏನಂತಾರೆ, ಚೆನ್ನಾಗಿ ಬದುಕ್ತಾರೆ ಅಂತಾರೆ. ಆದ್ರೆ ನಾವು ನಮಗೆ ಕೂಲಿ ಲೆಕ್ಕ ಮಾಡ್ಕೊಂಡಾಗ ಅದು ಕಡಿಮೆ ಅನಿಸುತ್ತೆ ನಮಗೆ. 4 ಜನಕ್ಕೆ 300 ರೂಪಾಯಿ ಕೂಲಿ ಅಂದ್ರೆ 1,100 ರೂಪಾಯಿ ಆಯ್ತು, 1,100 ರೂಪಾಯಿ ಅಂದ್ರೆ 36,000 ರೂಪಾಯಿ ಆಯ್ತು ಒಂದು ತಿಂಗಳ ಸಂಪಾದನೆ. ಅದು ನನ್ನ ಅಭಿಪ್ರಾಯ, ಬರೀ 300 ರೂಪಾಯಿ ಕಡಿಮೆ ಕೂಲಿ. ಇವತ್ತೆಲ್ಲ 500-600 ರೂಪಾಯಿ ಸಂಪಾದನೆ ಮಾಡ್ತಾರೆ ಸಿಟಿಲಿ, ಕಡಿಮೆ ಅಂದ್ರೆ 200 ರೂಪಾಯಿ ಕಂಡ್ರೆ 800 ರೂಪಾಯಿ ಆಯ್ತು. ಆದ್ರೂ ನೆಮ್ಮದಿ ಇದೆ ಸರ್, ನೆಮ್ಮದಿ ಇದೆ, ಅಚ್ಚುಕಟ್ಟಾಗಿ ಊಟ ಮಾಡ್ಬೋದು, ನೆಮ್ಮದಿಯಾಗಿ ನಿದ್ದೆ ಬರುತ್ತೆ, ಸಮಸ್ಯೆ ಇಲ್ಲ, ಸಿಟಿ ಹಂಗೆ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕ್ಬೋದು, ಮನಸ್ಸಿಗೆ ನೆಮ್ಮದಿಗೆ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಅಲ್ಲಿ ಏನಾಗುತ್ತೆ, ಮನಸ್ಸೆಲ್ಲ ಗೊಂದಲ, ಅಮೌಂಟ್ ಸಿಗ್ತದೆ. ಇಲ್ಲಿ ನೆಮ್ಮದಿಯಾಗಿ ಊಟ ಮಾಡಿ ಅಚ್ಚುಕಟ್ಟಾಗಿ ಮಲಗ್ಬೋದು, ಆರೋಗ್ಯ ಚೆನ್ನಾಗಿರ್ತದೆ ವ್ಯವಸಾಯ ಮಾಡಿದಷ್ಟು. ಯಾಕೆ ಎಲ್ಲರೂ ವ್ಯವಸಾಯ ಮಾಡಲಾಗಿ ಒಂದಷ್ಟು ದಿನ ಆರಾಮ. ಇವತ್ತು ನಮ್ಮ ತಂದೆಗೆ 70 ಅವ್ರ ವ್ಯವಸಾಯ ನಾನು ಮಾಡೋಕ್ಕಾಗ್ತಿಲ್ಲ, ಇವತ್ತು ನಾನು ಅಭಿವೃದ್ಧಿ ಆಗಬೇಕು ಅಂದ್ರೆ ನಮ್ಮ ತಂದೆನೇ ಕಾರಣ. ಹಾಂ, ಎಷ್ಟು ಜನ ನೀವು ಮಕ್ಕಳು? ಸರ್, ಈಗ ನಾನು ಒಬ್ಬರೇ ಇದ್ದಾರೆ, ನಮ್ಮ ಅಕ್ಕ ಒಬ್ಬರು ಇದ್ದಾರೆ, ಅವರು ಮದುವೆಯಾಗಿ ಅವ್ರ ಜೊತೆ ಸಪ್ರೇಟ್ ಆಗಿದ್ದಾರೆ. ನಿಮಗೆ ಎಷ್ಟು ಜನ ಮಕ್ಕಳು? ನನಗೆ 2 ಗಂಡು ಮಕ್ಕಳಿದ್ದಾರೆ ಸರ್. ಈಗ ಈಗ ನೀವು ಹೇಳಿ ರಾಜೇಗೌಡ್ರೆ, ಒಟ್ಟಿನಲ್ಲಿ ನಿಮಗೊಂದು ವಿಶ್ವಾಸ ಇದೆ ಕೃಷಿಯನ್ನು ನಂಬಿ ಬದುಕಬಹುದು ಅಂತ? ಇಲ್ಲ, ಕೃಷಿಯಲ್ಲಿ ಖುಷಿ ಕಾಣ್ಬೋದು. ನಾನು ನೆಮ್ಮದಿಗಾಗಿ ಕೃಷಿ ಹುಡುಕ್ತೇವಿನ, ಹಣಕ್ಕಾಗಿ ಕೃಷಿ ಹುಡುಕ್ತಿಲ್ಲ. ಮನಸ್ಸ ಬದುಕಬೇಕು ಛಲವಾಗಿ ಚೆನ್ನಾಗಿರ್ಬೇಕು ಅಂದ್ರೆ, ನೆಮ್ಮದಿಯಾಗಿರ್ಬೇಕು ಅಂದ್ರೆ, ಅವ್ನು ಮಾಡಿದ ಬೆಳೆ ತೋಟದ ಚೆನ್ನಾಗಿ ನೆಕ್ತಾಗಿರ್ಬೇಕು. ಮಾಡಿದ ಬೆಳೆ ಕಣ್ಣಿಗೆ ಚೆನ್ನಾಗಿ ಕಂಡ್ರೆ ಅವ್ನಿಗೆ ಅಲ್ಲೊಂದು ಖುಷಿ ಆಗ್ತದೆ. ಅದೇನಾಗುತ್ತೆ, ಒಂದ್ ಚೂರು ಇದಾದಾಗ ಏನಂತಾರೆ, ಇವತ್ತು ಅಯ್ಯೋ ಬಾಳ ಲಾಸ್ ಆಗ್ಬಿಟ್ಟೆ ಅಂತಾರೆ. ಈಗ ಕೃಷಿಯಿಂದ ಏನ್ ಪಾಠ ಕಲಿತ್ರಿ ಅಂತ ನಿಮ್ ಕೇಳಿದ್ರೆ ಏನ್ ಹೇಳ್ತೀರಾ ರಾಜೇಗೌಡ್ರೆ? ಸರ್, ಕೃಷಿಯಿಂದ ನೆಮ್ಮದಿ ಬಂತು, ಹಣ ಬಂತು, ಆಮೇಲೆ ರೈತ ಅತಿಯಾಗಿ ಬದುಕೋದ್ಕಿಂತ ಚಿಕ್ಕದಾಗಿ ಚೊಕ್ಕವಾಗಿ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಬದುಕೋದು ಒಳ್ಳೇದು ಅನ್ಸ ಒಂದು ಪಾಠ ಕಲಿತೆ. ಯಾಕೆಂದರೆ ಸುಮ್ಮನೆ ಎಕರಾನ್ಗಟ್ಟಲೆ ಮಾಡೋದ್ಕಿಂತ ಬರೀ ಒಂದು 10 ಗುಂಟೆ ವಿಸ್ತೀರ್ಣದಲ್ಲೂ ಸಂಪಾದನೆ ಮಾಡ್ಬೋದು, ಕೃಷಿ ಬದುಕಬಹುದು ಅಂತ ಮಾದರಿ ಗೊತ್ತಾಯ್ತು ನನಗೆ. ಅಂದರೆ ಸುಲಭವಾಗಿ ನಿರ್ವಹಣೆ ಮಾಡ್ಬೋದು, ಸುಲಭವಾಗಿ ನಿರ್ವಹಣೆ ಮಾಡ್ಬೋದು, ಗೊತ್ತಾದ ಒಂದು ಮಾರುಕಟ್ಟೆ ಮಾಡ್ಕೋಬಹುದು ಸರ್. ಮಾರುಕಟ್ಟೆ ಆರಾಮಾಗಿ ಮಾಡ್ಬೋದು ಸರ್. ರೈತ ಏನು ಗೊತ್ತಾ, ನಾನೀಗ ಡಿಗ್ರಿ ಮಾಡಿ ನಿಂದ್ಬಿಟ್ಟು ಬೀದಿ ಮೇಲೆ ಸುತ್ತ ವ್ಯಾಪಾರ ಮಾಡಿದ್ರೆ ನನಗೆ ಮರ್ಯಾದೆ ಗೊತ್ತೇನದಲ್ಲ, ನಾನು ಅದು ಮಾಡ್ದಿರೋದು ಕೃಷಿ ನನಗೆ ಗೊತ್ತಾಗೋದೇವಿನ. ನಾನು ಸರ್ಕಲ್ ಮಾಡ್ತೀನಿ ಅಂದರೆ ಆದರೆ ಬೇರೆಲ್ಲೇ ನನಗೆ ಗೊತ್ತಾಗ್ತದೆ. ನಾನು ಯಾಕೆಂದರೆ ಸುಮಾರು ದಿನ ಕೆಲವೊಂದು ತರಕಾರಿ ಮಾರಿದಾಗ ಭಾಳ ಖುಷಿ ಆಗ್ತದೆ. ಅವ್ರು ಹೇಳ್ತಾರೆ ತರಕಾರಿ ಮಾರ್ಕೆಟ್ಗೆ ಬಂದಾಗ, ಗೌಡ್ರೆ ನೀವೇ ಬೆಳೆದಿರೋದ? ಹೌದು ಸರ್, ನಾವೇ ಬೆಳೆದಿರೋದು. ಯಾಕೆ ಫ್ರೆಶ್ ಆಗಿರ್ತಾವೆ, ಅವತ್ತು ಕೂದ ಅವತ್ತು ಮಾರಾಟ ಮಾಡ್ತೀವಲ್ಲ, ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಅವ್ರಿಗಿಂತ ನಾವು 10 ರೂಪಾಯಿ ಜಾಸ್ತಿನೇ ಮಾರೋದು, ಕಮ್ಮಿ ಅಂತೂ ಯಾವತ್ತೂ ಮಾರಲ್ಲ ಮಾರ್ಕೆಟ್ನರ್ಗೂ. ಆದರೂ ಜನಗಳು ನಮ್ಮ ಹತ್ರ ಚೆನ್ನಾಗಿ ಕೊಡ್ತಾರೆ. ಈಗ ವರ್ಷಕ್ಕೂ ನಿಮ್ಮ ಒಂದು ಕೃಷಿ ಭೂಮಿಯಲ್ಲಿ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಕಡಿಮೆ ಆಗ್ತಾ ಇದೆಯಾ ಜಾಸ್ತಿ? ಸರ್, ವರ್ಷ ವರ್ಷಕ್ಕಿಂತ ಈ ಸದ್ರೆ ಕಡಿಮೆ ಮಾಡ್ತಾ ಇದೀವಿ ನಾವು. ಯಾಕೆಂದ್ರೆ ರಾಸಾಯನಿಕ ಗೊಬ್ಬರಗಳ ಕಡಿಮೆ ಮಾಡಬೇಕು ಅಂದರೆ ರೈತ ಆದರೆ ಖರ್ಚು ಕಡಿಮೆ ಮಾಡ್ಕೋಬೇಕು ಅಂದರೆ ಆದಷ್ಟು ಹಸಿರೆಲ್ಲ ಗೊಬ್ಬರನ ಭೂಮಿಗೆ ಫಲವತ್ತತೆ ಮಾಡ್ತಾ ಇರಬೇಕು. ಆಮೇಲೆ ನಾವು ಕೊಡ್ತಾರೆ ಫರ್ಟಿಲೈಸರ್ನ ಕಡಿಮೆ ಮಾಡ್ತಾ ಬರ್ತಾ ಇರಬೇಕು. ಜೊತೆಗೆ ನಮ್ಮ ಬೆಳೆದ ಬೆಳೆಗಳು ಕಂಟ್ರೋಲ್ ಆಗಬೇಕು ಅಂದರೆ ಪೊಟಾಸ್ ಕೊಡ್ತಾ ಬರ್ತಾ ಇರಬೇಕು ಭೂಮಿಯಲ್ಲಿ. ಯಾಕೆ ಈಗ ನಮ್ಮನೇಲಿ ಹೇಳ್ತಾ ಇದ್ರೆ ಹೆಚ್ಚು ಕಮ್ಮಿ ಆಗಿನ 5 ಅಡಿ ಬೆಳೆದಿದೆ ಭತ್ತ ಅಂತ, ಅದು ಕಂಟ್ರೋಲ್ ಆಗಬೇಕಂದ್ರೆ ನಾನು ಪೊಟಾಸೇ ಕೊಡಬೇಕು. ಯಾಕೆಂದ್ರೆ ನಾನು ಹಾಕಿದ್ದು ಚೆಂಬೆಗೆ ಆ ಥರ ಬೆಳೆದ್ಬಿಟ್ಟಿದೆ, ಚೆಂಬೆನೇ ಒಂದು ಹೊಡೆದ ಬೆಳೆದಿತ್ತು, ಅದ್ರ ರೋಟರ್ ಮಾಡಿ ಮತ್ತೆ ಭತ್ತ ನೆಟ್ಟಿದ್ದು ಅಷ್ಟಾಯ್ತು. ಆಮೇಲೆ ನಾನು ಇನ್ನೊಂದು ಹೇಳೋದು ಹೇಳಿದ್ರೆ ರೈತರಿಗೆ ಅತಿಯಾಗಿ ನೀವು ರಾಸಾಯನಿಕನ ಯೂಸ್ ಮಾಡಬೇಡ. ಎಲ್ಲ ಯಾಕೆ ವಾತಾವರಣ ವೇರಿಪೇರ್ ಆಗುತ್ತೆ, ಆ ಟೈಮಲ್ಲಿ ಒಂದು ಸ್ವಲ್ಪ ಸ್ಪ್ರೇ ಮಾಡಿ. ಏನು ಇಲ್ದರು ನಮ್ಮ ರೈತರು ಅಂತಾರೆ, ಏಯ್ ಮಳೆಗೆ ಬಂದ್ಬಿಡ್ತು, ಓ ಔಷಧಿ ಹೊಡೆದ್ಬಿಡ್ಬೇಕು. ಏನೂ ಆಗಲ್ಲ ಗಿಡ, ಅದು ಅದರ ವಾಯುಮಾಲಿನ್ಯ ಏನಿರುತ್ತೆ ಗಾಳಿಲಿ ಅದು ಗೊತ್ತಾಗ್ಬಿಡ್ತದೆ. ಸುಮ್ಮನೆ 8 ದಿನಕ್ಕೆ 10 ದಿನಕ್ಕೆ ಔಷಧಿ ಹೊಡೆದು ಹೊಡೆದು ಹೊಡೆದು ಅವ್ರು ಹಾಳು ಮಾಡ್ಕೊಬಿಡ್ತಾ ಇದ್ದಾರೆ ಅವ್ರ ಭೂಮಿನ. ಈಗ ರಾಜೇಗೌಡ ನಮ್ಮ ಜೊತೆ ಇಷ್ಟೆಲ್ಲ ಮಾತಾಡಿದ್ರೆ ಇಷ್ಟೊತ್ತು, ನೀವು ನಮ್ಮ ರೈತ ಬಾಂಧವರಿಗೂ ಅನ್ನಿಸ್ತಾ ಇರ್ಬೋದು ನಾವು ರಾಜೇಗೌಡರ ಜೊತೆ ಒಂದು 4 ಮಾತಾಡಿದರೆ ಚೆನ್ನಾಗಿರೋದಲ್ಲ ಅಂತ ಹೇಳಿ. ನಿಧಾನವಾಗಿ ನಿಮ್ಮ ದೂರವಾಣಿ ಸಂಖ್ಯೆನ 3 ಸಾರಿ ಕನ್ನಡದಲ್ಲಿ ನಿಧಾನವಾಗಿ ಹೇಳಿ. ನನ್ನ ದೂರವಾಣಿ ಸಂಖ್ಯೆ 9444925391. ಮತ್ತೊಮ್ಮೆ 9444925391 9444925391. ಒಳ್ಳೆಯದು ರಾಜೇಗೌಡ್ರೆ, ಇಷ್ಟೊತ್ತು ನಿಮ್ಮ ಕೃಷಿ ಅನುಭವವನ್ನು, ಕೃಷಿಯಲ್ಲಿ ನೀವು ಕಂಡುಕೊಂಡಂತಹ ಒಂದು ಸುಖ ನೆಮ್ಮದಿ, ನೀವೇ ಹೇಳಿದಾಗೆ ಆ ಖುಷಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಇದು ಬೇರೆಯವ್ರಿಗೂ ಒಂದು ಮಾದರಿ ಆಗಲಿ, ಅವ್ರಿಗೂ ಈ ರೀತಿಯ ಒಂದು ಭರವಸೆ ಆತ್ಮವಿಶ್ವಾಸ ಬರಲಿ ಅಂತ ನಾವು ಆಶಿಸ್ತೀವಿ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಕೃಷಿಯ ಅನುಭವ ಕುರಿತು ಮಂಡ್ಯ ತಾಲೂಕು ಬಸರಾಳು ಹೋಬಳಿ ಬಿದರಕಟ್ಟೆಯ ಪ್ರಗತಿಪರ ಕೃಷಿಕ ಬಿವಿ ರಾಜೇಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿಯ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಮಾಣಿಕ್ಯನಹಳ್ಳಿಯ ಕೃಷಿಕ ಹಾಗೂ ರಂಗ ಕಲಾವಿದ ಬಿ ಕಾಳಪ್ಪ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-252-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಈಗ ಒಂದು ಜನಪದ ಗೀತೆಯನ್ನು ಕೇಳೋಣ. ಬಣ್ಣದ ಬಳೆ ಬಂದು ನನ್ನಣ್ಣ ಊರಲ್ಲಿಲ್ಲ, ನಮ್ಮ ನಾಡಲ್ಲಿಂತ ಬಳೆಯಿಲ್ಲ ಬಳೆಗಾರ, ಹೋಗಯ್ಯ ನನ್ನ ಅವರಿಗೆ. ನಾನೇನು ಬಲ್ಲೆನು ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ ನಿನ್ನ ತೌರೂರ ನಾನೇನು ಬಲ್ಲೆನು ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ ತೋರಿಸು ನಿನ್ನ ತವರೂರ ತೋರಿಸು ನಿನ್ನ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ